ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತಕಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ನರೇಂದ್ರನನ್ನ ಕಳೆದ ಶನಿವಾರ ಪಂಚವಟಿಗೆ ಧ್ಯಾನ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ರು. ಅಲ್ಲಿವರೆಗೂ ನಾವು ಬಂದಿದ್ರು. ಏನು ಹೇಳ್ತಾ ಇದ್ದಾರೆ, ಧ್ಯಾನ ಮಾಡೋದಕ್ಕೋಸ್ಕರ ಕಳಿಸ್ತಾ ಇದ್ದಾರೆ, ಭಗವಂತನ ಧ್ಯಾನ ಮಾಡೋದಕ್ಕೋಸ್ಕರ. ಆದ್ರಿಂದ ತುಂಬಾ ಅಕ್ಕರೆಯಿಂದ ಹೇಳ್ತಾ ಇದ್ದಾರೆ, ಹೋಗು ಆಲದ ಮರದ ಕೆಳಗೆ ಕುಳಿತು ಧ್ಯಾನ ಮಾಡು, ಆಸನ ಬೇಕೇ, ಕುಳಿತುಕೊಳ್ಳೋದಕ್ಕೊಂದು ಆಸನ, ಚಾಪೆಯೋ ಇತ್ಯಾದಿ, ಅದನ್ನು ಬೇರೆ ಕೇಳ್ತಾ ಇದ್ದಾರೆ. ಶಿಷ್ಯನ ಮೇಲೆ ಎಂಥ ಒಂದು ಮಮತೆ, ಅವನು ಕುಳಿತುಕೊಂಡು ಧ್ಯಾನ ಮಾಡೋದಕ್ಕೆ ಬೇಕಾದಂತಹ ಆಸನವನ್ನೂ ಒದಗಿಸಿಕೊಡುವಷ್ಟು ಪ್ರೀತಿ ಔದಾರ್ಯ. ಅಲ್ಲದೇನೆ ಅವರು ಅಕ್ಕರೆಯಿಂದ ಹೋಗು ಧ್ಯಾನ ಮಾಡು ಅಂತ ಹೇಳಿದ್ರಂತೆ. ಈ ಶಬ್ದವನ್ನ ಮಾಸ್ಟರ್ ಮಾಷೆಯ ಉಪಯೋಗಿಸ್ತ. ಆದ್ರಿಂದ ನಮಗೆ ಅಲ್ಲಿ ಒಂದಿಷ್ಟು ಭಾವನೆಯನ್ನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಆಯಿತು. ಹೋಗೋ ಭಗವಂತನ ಧ್ಯಾನ ಮಾಡೋ, ಈ ಯೌವನದಲ್ಲಿ ಧ್ಯಾನ ಮಾಡಿದೇನೇನೆ, ಇನ್ನು ಯಾವಾಗ ಧ್ಯಾನ ಮಾಡೋದೋ, ಹೋಗು ಧ್ಯಾನ ಮಾಡು ಅಂತ ಈ ಧಾಟಿಯಲ್ಲಿ ಏನಾದರೂ ಹೇಳಿದ್ರೆ ಅದು ಆಗ್ತಿತ್ತು, ನಮಗೇನು ವ್ಯತ್ಯಾಸ ಗೊತ್ತಾಗ್ತಿರಲಿಲ್ಲ ಅಲ್ವೇ. ದೇವರು ಧ್ಯಾನ ಮಾಡೋದಕ್ಕೆ ಜೋರಾಗಿ ಹೇಳಿದ್ದಾರೆ ಅಂತ ಹಾಗೆ ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಳ್ಬಹುದಾಗಿತ್ತು. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಕ್ಕರೆಯಿಂದ. ಆಹಾ, ದೇವರ ಧ್ಯಾನ ಅಂದ್ರೆ ಅದು ಎಂಥದ್ದು ಅಂತ ಶ್ರೀರಾಮಕೃಷ್ಣರಿಗೆ ಅನುಭವ ಇರುವುದರಿಂದ ಅಂತಹ ಪರಮಾತ್ಮನನ್ನ ಹೃದಯದಲ್ಲಿ ಸಂಸ್ಥಾಪನೆ ಮಾಡಿಕೊಂಡು ಆನಂದ ಪಡ್ತಕ್ಕಂತಹ ಒಂದು ದಿವ್ಯವಾದಂತಹ ಮುಹೂರ್ತ ಅದು. ಅಂಥದ್ದಕ್ಕೊಂದಕ್ಕೆ ತನ್ನ ಅತ್ಯಂತ ಶ್ರೇಷ್ಠ ಭಕ್ತ ಶಿಖಾಮಣಿಯನ್ನು ಕಳಿಸಿಕೊಡ್ತಾ ಇದ್ದೇನೆ ಅಂತನೋ ಈ ಎಲ್ಲ ಭಾವನೆಗಳನ್ನು ತುಂಬಿ ಅವರೇ ಭಾವಭರಿತರಾಗಿ ಅಕ್ಕರೆಯಿಂದ ಹೇಳಿದ್ರಂತೆ, ಹೋಗ್ಬಿಟ್ಟು ಬಾ ಧ್ಯಾನ ಮಾಡು. ಗಂಟೆ 10:30 ನರೇಂದ್ರ ತನ್ನ ಸ್ನೇಹಿತರೊಡನೆ ಪಂಚವಟಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ. ಪರಮಹಂಸರು ಸ್ವಲ್ಪ ಹೊತ್ತಾದ ಬಳಿಕ ಅಲ್ಲಿಗೆ ಬಂದರು. ಮಾಸ್ಟರು ಕೂಡ ಕುಳಿತಿದ್ದಾನೆ. ಈಗ ಅವರು ಮಾತುಕತೆ ಆಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಅವನನ್ನು ಎಬ್ಬಿಸಿದ್ರು ಅಂತ ಅರ್ಥ, ಧ್ಯಾನದಿಂದ ಎಬ್ಬಿಸಿದ್ರು ಅಂತ ಅರ್ಥ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಅಲ್ಲೆಲ್ಲ ಆಗಲೇ ಭಕ್ತರೆಲ್ಲ ಇದ್ದಾರೆ, ಅದರಲ್ಲಿ ಬ್ರಾಹ್ಮ ಭಕ್ತರಿಗೆ ಹೇಳ್ತಾ ಇದ್ದಾರೆ, ಧ್ಯಾನದ ಸಮಯದಲ್ಲಿ ಭಗವದ್ ಭಾವನೆಯಲ್ಲೇ ಮಗ್ನವಾಗಿ ಬಿಡಬೇಕು, ಮೇಲೆ ಮೇಲೆ ತೇಲಿದರೆ ನೀರಿನ ತಳದಲ್ಲಿರುವ ರತ್ನ ದೊರೆಯುವುದೇ. ಬ್ರಾಹ್ಮ ಭಕ್ತರಿಗೆ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಆ ಬ್ರಾಹ್ಮ ಸಮಾಜಗಳು ಕೂಡ ಒಂದಿಷ್ಟು ಧ್ಯಾನ ಅಂತ ಮಾಡ್ತಾರೆ, ಆ ಧ್ಯಾನವೂ ಕೂಡ ಯಾವ ರೀತಿಯಲ್ಲಿ ಆಗಬೇಕು ಅನ್ನೋದನ್ನ ಇಲ್ಲೇ ಒಂದು ಸ್ವಲ್ಪ ಶಿಕ್ಷಣ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಧ್ಯಾನದ ಬಗ್ಗೆ ಒಂದಿಷ್ಟು ಕಲ್ಪನೆಯನ್ನು ಮೂಡಿಸುವಂತಹದ್ದು ಶ್ರೀರಾಮಕೃಷ್ಣ ಉದ್ದೇಶ. ಹೇಗೆ ಮಾಡಬೇಕಂತೆ ಧ್ಯಾನವನ್ನ, ಮಗ್ನವಾಗಿ ಬಿಡಬೇಕಂತೆ. ಧ್ಯಾನದ ಸಮಯದಲ್ಲಿ ಭಗವದ್ ಭಾವನೆಯಲ್ಲೇ ಮಗ್ನರಾಗಿ ಇದ್ದೇ ಬಿಡಬೇಕು, ಮೇಲೆ ಮೇಲೆ ತೇಲಿದ್ರೆ ನೀರಿನ ತಳದಲ್ಲಿರುವ ರತ್ನ ದೊರೆಯುವುದೇ. ನೀರು ಅಂದ್ರೆ ಇಲ್ಲಿ ಸಮುದ್ರ ಅಂತ ಅರ್ಥ, ಸಮುದ್ರದ ತಳದಲ್ಲಿ ರತ್ನ ಇದೆ, ಅದಕ್ಕೋಸ್ಕರವೇ ಸಮುದ್ರಕ್ಕೆ ಹೆಸರು ರತ್ನಾಕರ ಅಂತ. ರತ್ನಗಳನ್ನು ತುಂಬಿಕೊಂಡಿರತಕ್ಕಂಥ ಅವನು ಅಂತ ಅರ್ಥ. ಇಲ್ಲಿ ಭಾವದ ಆಳಕ್ಕೆ, ಹೃದಯ ರತ್ನಾಕರನ ಆಳಕ್ಕೆ ಮುಳುಗಬೇಕು, ಅಲ್ಲಿ ಆ ರತ್ನವನ್ನು ನಮಗೆ ಪಡೆಯೋದಕ್ಕೆ ಅವಕಾಶವಾಗತ್ತೆ ಅಂತ ಶ್ರೀರಾಮಕೃಷ್ಣರು ಹೀಗೆ ಹೇಳಿದ್ದೆ. ಒಂದು ಹಾಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಜಯ ಕಾಳಿಯನ್ನು ಹೃದಯ ರತ್ನಾಕರನ ಅಗಾಧ ಆಳಕ್ಕೆ ಮುಳುಗು ಮನವೇ. ಜಯ ಕಾಳಿಯನ್ನು ಹೃದಯ ರತ್ನಾಕರನ ಅಗಾಧ ಆಳಕ್ಕೆ ಮುಳುಗು ಮನವೇ, ಮುಳುಗು ಮನವೇ, ಮುಳುಗು ಮನವೇ, ಮುಳುಗು ಮನವೇ. ಜೈ ಕಾಳಿಯನ್ನು ಹೃದಯ ರತ್ನಾಕರನ. ಮೊದಲೆರಡು ಸಲ ನೀನು ವಿಫಲನಾದರೆ ಒಳಗೆ, ಮೊದಲೆರಡು ಸಲ ನೀನು ವಿಫಲನಾದರೆ ಒಳಗೆ, ಬರೀ ಶೂನ್ಯವೆಂದಿದನು ತೆಗಳಬೇಡ. ಮೊದಲೆರಡು ಸಲ ನೀನು ವಿಫಲನಾದರೆ ಬಳಗೆ, ಬರೀ ಶೂನ್ಯವೆಂದಿದನು ತೆಗಳಬೇಡ. ದೃಢ ಮನದ ಸಂಯಮದಿ ಕುಲಕುಂಡಲಿನಿ ಕೂಲದೊಳಗಿಳಿದು ಅನುಭವವ ಪಡೆದು ನೋಡ, ಪಡೆದು ನೋಡ, ಪಡೆದು ನೋಡ. ಜಯ ಕಾಳಿಯನ್ನು ಹೃದಯ ರತ್ನಾಕರನ ಅಗಾಧ ಆಳಕ್ಕೆ ಮುಳುಗು ಮನವೇ. ಸಾಗರದೊಳಗೆ ಶಾಂತಿ ಮುಕ್ತ ಫಲದ, ಜ್ಞಾನ ಸಾಗರದೊಳಗೆ ಶಾಂತಿ ಮುಕ್ತ ಫಲದ, ಭಂಡಾರವಿದೆ ಹೋಗು ಅದನ್ನು ಗಳಿಸು, ಅದನ್ನು ಗಳಿಸು, ಅದನ್ನು ಗಳಿಸು. ಜ್ಞಾನ ಸಾಗರದೊಳಗೆ ಶಾಂತಿ ಮುಕ್ತ ಫಲದ, ಭಂಡಾರವಿದೆ ಹೋಗು ಅದನ್ನು ಗಳಿಸು. ಆಹಾರ ಲೋಭದಲ್ಲಿ ಅಲೆವ ಅರಿವರ್ಗಗಳ, ಆಹಾರ ಲೋಭದಲ್ಲಿ ಅಲೆವ ಅರಿವರ್ಗಗಳ, ವಿವೇಕ ಲೇಪನದೆ ದೂರಗೊಳಿಸು, ದೂರಗೊಳಿಸು, ದೂರಗೊಳಿಸು, ದೂರಗೊಳಿಸು. ರಾಮ ಪ್ರಸಾದನನು ಕೇಳು ಹೇಳುವನವನು, ಆ ಸಾಧನನು ಕೇಳು ಹೇಳುವನವನು ರಾಮ ಪ್ರಸಾದನನು ಕೇಳು ಹೇಳುವನವನು ಅಂತರಂಗದೊಳಿರುವ ಅನಂತರತ್ನವನು ಮುಳುಗಿ ಮೇಲಕ್ಕೆ ತಂದು ನೀನು ಧರಿಸು ನೀನು ಧರಿಸು ನೀನು ಧರಿಸು ಜಯ ಕಾಳಿಯನ್ನು ಹೃದಯ ರತ್ನಾಕರನ ಸಗಾದಾಳಕ್ಕೆ ಮುಳುಗು ಮನವೇ ಮುಳುಗು ಮನವೇ ಮುಳುಗು ಮನವೇ ಜಯ ಕಾಳಿಯನ್ನು ಹೃದಯ ರತ್ನಾಕರನ ಅಗಾದಾಳಕ್ಕೆ ಮುಳುಗು ಮನವೇ ನಮ್ಮ ಮನಸ್ಸು ಅಗಾಧವಾದ ಆಳದಿಂದ ಕೂಡಿದೆ. ಭಗವಂತ ಅನಂತ ಅಂತ ಹೇಳಲಾಗಿದೆ. ಆ ಅನಂತನಾದ ಪರಮಾತ್ಮನ ನಂತರದ ಅನಂತವಾದ ವಸ್ತು ಈ ಮನಸ್ಸೇ. ಈ ಮನಸ್ಸು ಎಷ್ಟು ವಿಶಾಲವಾದದ್ದು ಅಂತ ಹೇಳಿದ್ರೆ ನಮಗೆ ಅದರ ಅರಿವು ಇಲ್ಲ. ನಮ್ಮ ಮನಸ್ಸು ಜಾಗೃತವಾಗಿರುವುದು ಕೇವಲ 100 to 25 ಭಾಗ. ಉಳಿದ 75% ಭಾಗ ಒಳಗೆ ಸುಪ್ತವಾಗಿದೆ. ಅದನ್ನ ನಾವು ಉಪಯೋಗಿಸ್ತಾ ಇಲ್ಲ. ಸ್ವಾಮಿ ಬ್ರಹ್ಮಾನಂದಜಿಯವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉತ್ತರ ಧ್ರುವ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಹಿಮದ ಬೆಟ್ಟಗಳು ಸಮುದ್ರದಲ್ಲಿ ತೇಲುತ್ತಾ ಇರುತ್ತವೆ. ಸಮುದ್ರದ ಮೇಲ್ಮೈಯಿಂದ ಮೇಲಕ್ಕೆ ಕಾಣುವಂತಹ ಆ ಮಂಜುಗಡ್ಡೆ ಕೇವಲ 1/8 ಮಾತ್ರ. ಉಳಿದ 7% ಆ ಸಮುದ್ರದ ಒಳಗಡೆ ಇದೆ. ಹಾಗೇನೇನೆ ನಮ್ಮ ಮನಸ್ಸು ಅಂತ ಹೇಳ್ತಾರೆ. ಹಾಗಿರುವಾಗ ನಾವೆಲ್ಲರೂ ನಮ್ಮ ನಿತ್ಯ ಜೀವನವನ್ನು ನಡೆಸ್ತಾ ಇರತಕ್ಕಂಥದ್ದು ಕೇವಲ ನಮ್ಮ 25% ಮನಸ್ಸಿನಿಂದ ಮಾತ್ರವೇ. ಆ 25% ಮನಸ್ಸಿನಿಂದಲೇ ಇತ್ತ ಕಡೆ ಮನೆಮಾರ್ತಿಯೂ ಆಗಬೇಕು, ಅತ್ತ ಕಡೆ ನಿದ್ರೆಯೂ ಆಗಬೇಕು. ದಿವಸಕ್ಕೆ 8 ನಿದ್ರೆ, ಎಷ್ಟೋ ಜನ ಕಣ್ ತೆರೆದಿದ್ರೂ ನಿದ್ರೆ, ಹಗಲುಗನಸು ಕಾಣ್ತಾ ಇರ್ತಾರೆ. ಆತ್ಮ ಸಾಮ್ರಾಜ್ಯದಲ್ಲಿ ಎಚ್ಚೆತ್ತುಕೊಂಡು ಆತ್ಮ ಸಾಮ್ರಾಜ್ಯದ ದಿವ್ಯಾದ್ಭುತ ಅನುಭವವನ್ನು ಮಾಡಿಕೊಳ್ತಕ್ಕಂಥವರು ಎಷ್ಟು ಜನ ಇದ್ದಾರು? ಇರುವುದಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ, ಯಾವ ಮನಸ್ಸಿನಿಂದ ಅವುಗಳನ್ನು ಆ ಒಂದು ವೈಭವವನ್ನು ಅನುಭವಿಸಬೇಕಾಗಿತ್ತೋ ಅದು ಮಲಗಿ ನಿದ್ರೆ ಮಾಡ್ತಾ ಇದೆ. ಏನೋ ಯತ್ಕಿಂಚಿತ್ ಜಾಗೃತವಾಗಿರತಕ್ಕಂಥ ಮನಸ್ಸು ಲೌಕಿಕ ವ್ಯವಹಾರಗಳಲ್ಲಿ ಮುಗಿದು ಹೋಗಿದೆ. ಹಾಗಿರುವಾಗ ಈ ಭಗವದ್ ಅನುಭವವನ್ನು ಮಾಡಿಕೊಳ್ಳೋದು ಯಾವುದು ಅಂತನ್ನುವ ಪ್ರಶ್ನೆಯನ್ನು ನಾವು ಉತ್ತರಿಸ ಹೊರಟಾಗ ಎಷ್ಟರ ಮಟ್ಟಿಗೆ ದೀನರು ನಾವು ಅಂತ ಗೊತ್ತಾಗುತ್ತದೆ. ಒಳಗಡೆ ಅಗಾಧವಾದಂತಹ ಶಕ್ತಿ ಇದ್ದೂ ಕೂಡ ನಾವು ಅದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲದವರಾಗಿದ್ದೇವೆ. ಆ ಅಗಾಧವಾದ ಮನಸ್ಸಿನ ಆಳಕ್ಕೆ ಮುಳುಗುವ ಬಗೆ ಹೇಗೆ, ಆ ಮನಸ್ಸನ್ನು ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಳುವಂತಹ ಬಗೆ ಹೇಗೆ, ಯೋಗದ ಮೂಲಕ, ಜಪದ ಮೂಲಕ, ಪಾರಾಯಣದ ಮೂಲಕ, ನಿಷ್ಕಾಮ ಕರ್ಮದ ಮೂಲಕ, ಪ್ರತಿಫಲಾಪೇಕ್ಷೆಯನ್ನು ಕಿಂಚಿತ್ತು ಬಯಸದೆ, ಫಲ ಬರುವ ಸಂದರ್ಭ ಇದ್ರೆ ಎಷ್ಟು ಆಸಕ್ತಿಯಿಂದ ನಾವು ಆ ಕರ್ಮವನ್ನು ಮಾಡಬಲ್ಲೆವೋ ಮಾಡ್ತೇವೋ ಅಷ್ಟೇ ಆಸಕ್ತಿಯಿಂದ ಮಾಡಬೇಕು. ಸಾಮಾನ್ಯವಾಗಿ ನಿಷ್ಕಾಮ ಕರ್ಮ ಅಂತಂದ್ರೆ ನಮ್ಗೇನು ಬೇಡ ಕಣ್ರಿ, ಬೇಕಾದ್ರೆ ಮಾಡ್ಕೋತೀವಿ, ಬೇಡಿದ್ರೆ ಬಿಡ್ತೀವಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ ಅಂತನ್ನುವ ಈ ಧೋರಣೆ ಇರುತ್ತದೆ. ಆದರೆ ಪ್ರತಿಫಲಾಪೇಕ್ಷೆ ಬರಬೇಕು ಅನ್ನುವ ದೃಷ್ಟಿ ಇತ್ತು ಅಂತ ಹೇಳಿದ್ರೆ ತನುಮನದಿಂದ ದುಡಿತೇವೆ, ನಮ್ಮ ಗಮನವೆಲ್ಲ ಅಲ್ಲೇ ಇರ್ತದೆ. ನಿಷ್ಕಾಮ ಕರ್ಮ ಮಾಡುವಾಗ ಅದಕ್ಕಿಂತಲೂ ಹೆಚ್ಚು ಗಮನ ಅಲ್ಲಿರಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ. ಈ ಒಂದು ಉತ್ಸಾಹದಿಂದ ನಾವು ಕರ್ಮ ಮಗ್ನರಾದಾಗ, ನಿಷ್ಕಾಮ ಕರ್ಮ ಮಗ್ನರಾದಾಗ ಸುಪ್ತ ಮನಸ್ಸು ಜಾಗೃತವಾಗ್ತದೆ. ಜಾಗೃತವಾದಂತಹ ಮನಸ್ಸು ಇಡೀ ಲೋಕದಲ್ಲಿ ಇತರ ಸಾಮಾನ್ಯ ಜನರು ಯಾರೂ ಕೂಡ ಮಾಡಲು ಸಾಧ್ಯ ಇಳಿದಿರುವಷ್ಟು ಕೆಲಸವನ್ನು ಮಾಡಬಲ್ಲದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಬ್ರಹ್ಮಚಾರಿ 25 ಜನರ ಕೆಲಸವನ್ನು ಮಾಡಬಲ್ಲ ಅಂತ. ಇವತ್ತಿನ ದಿನದ ಬ್ರಹ್ಮಚಾರಿಗಳನ್ನ ಅಂದ್ರೆ ಯುವಕರನ್ನ ಅಂತಕೊಳ್ಳಿ, ಒಬ್ಬ ಮುದುಕ ಮಾಡುವಷ್ಟು ಕೆಲಸವನ್ನು ಮಾಡೋಕೆ ಸಾಧ್ಯವಿಲ್ಲದವರಾಗಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯವಾಗುತ್ತದೆ. ಆದರೂ ಕೂಡ ಅಲ್ಲಲ್ಲಿ ಒಬ್ಬರೊಬ್ರು ಬಲಿಷ್ಠರಾದಂತಹ ಉತ್ಸಾಹಶಾಲಿಗಳಾದಂತಹ ಯುವಕರು ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ ವಿಚಾರ ಹಾಗಿರಲಿ, ನಮ್ಮ ಈ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಳಬೇಕು ಅಥವಾ ಆ ಸುಪ್ತ ಮನಸ್ಸಿನ ಒಳಗಡೆ ಇಳಿಬೇಕು, ಅಂತರಂಗದ ಒಳಗೆ ಪ್ರವೇಶ ಮಾಡಬೇಕು. ಬಹಳ ಬಹಳ ಒಳಗೆ ಅವನು ಇದ್ದಾನೆ. ಜೈ ಕಾಳಿ ಎನ್ನುತ್ತ ಹೃದಯ ರತ್ನಾಕರನ ಅಗಾಧ ಆಳಕ್ಕೆ ಮುಳುಗು ಮನವೇ, ಭಗವತಿಯ ಅಥವಾ ಭಗವಂತನ ಹೆಸರು ಹೇಳಿಕೊಂಡು ಒಳಗಡೆ ನುಗ್ಗಬೇಕು. ಅದಕ್ಕೆ ಅಂತ ಹೇಳಿದ್ರೆ ಅದು ಅಪರಿಚಿತವಾದಂತಹ ಜಾಗ. ಆ ಅಪರಿಚಿತವಾದ ಜಾಗಕ್ಕೆ ಹೋದ್ರೆ ಯಾರಾದರೂ ತಲ್ಲಣಿಸುವಂತಹದ್ದೇ. ಅಲ್ಲಿ ನಮಗೆ ಮಾರ್ಗದರ್ಶನ ಸಿಗಬೇಕು. ಅದಕ್ಕೆ ಆ ಜಗನ್ಮಾತೆಯ ಹೆಸರನ್ನ ಹೇಳ್ತಾ ಒಳಗಡೆ ನುಗ್ಗಬೇಕು. ಯಾವಾಗ ಅವಳ ಹೆಸರನ್ನ ಜೈ ಕಾಳಿ ಅಂತ ನಾವು ಉಚ್ಚರಿಸ್ತೇವೋ, ಅಥವಾ ಜೈ ದುರ್ಗಾ ಅಂತ ಉಚ್ಚರಿಸ್ತೇವೋ, ಅಥವಾ ಜೈ ರಾಮಕೃಷ್ಣ ಅಂತ ಉಚ್ಚರಿಸ್ತೇವೋ, ಅವರು ಬಂದೇ ಬರಬೇಕು. ಬಂದೇ ಬರ್ತಾರೆ. ಯಾರಪ್ಪ ಈ ಒಂದು ಪ್ರಾಪಂಚಿಕ ಸಮುದ್ರದಲ್ಲಿ ಮುಳುಗಿರತಕ್ಕಂತಹ ಜನಸಂದಣಿಯ ನಡುವೆ ನನ್ನನ್ನು ಕರೆದವನು ಯಾರಪ್ಪ ಇವನು ಅಂತ ಬಹಳ ಉತ್ಸಾಹದಿಂದ ಬರ್ತಾನು. ಯಾರಿಗೆ ಬೇಕಾಗಿದೆ ಶ್ರೀರಾಮಕೃಷ್ಣ ಹೇಳುವಂತೆ ಭಗವಂತ? ಹೆಣ್ಣು ಹೊನ್ನಗಳಿಗಾಗಿ ಕೊಡಗಟ್ಟಲೆ ಕಣ್ಣೀರು ಸುರಿಸತಕ್ಕಂತಹ ಜನ ಇದ್ದಾರೆ ಬೇಕಾದಷ್ಟು. ಆದರೆ ಭಗವಂತನೇ ಬೇಕು, ಅವನು ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಹೇಳ್ತಕ್ಕಂತಹ ಈ ಒಂದು ಏಕಭಾವ ಯಾರಿಂದ ಇರೋದಕ್ಕೆ, ಯಾರಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತನ್ನು ನೆನಪು ಮಾಡಿಕೊಳ್ಬೇಕು. ಆದ್ರಿಂದ ಭಗವಂತ ಓಡಿ ಬರ್ತಾನೆ. ಆದರೆ ನಮ್ಮ ಕರೆಯುವಿಕೆ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ದುರ್ಬಲವಾಗಿರಬಹುದು ಮೊದಲು. ಆದ್ರಿಂದ ಒಳಕ್ಕೆ ಮುಳುಗೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಮೊದಲೆರಡು ಸಲ ನೀನು ವಿಫಲನಾದರೆ ಒಳಗೆ ಬರೀ ಶೂನ್ಯ ಎಂದು ಇದನ್ನು ತೆಗಳಬೇಡ. ದೃಢ ಮನದ ಸಂಯಮದಿ ಕುಲ ಕುಂಡಲಿನಿ ಕೂಲದೊಳಗಿಳಿದು, ಕೂಲ ಅಂದ್ರೆ ಸಮುದ್ರ, ಕುಲಕುಂಡಲಿನಿ ಕೂಲ ಅಂದ್ರೆ ಆ ಹೃದಯದಲ್ಲಿ ಇರತಕ್ಕಂತಹ ಅನಾಥ ಚಕ್ರದ ಒಳಕ್ಕೆ ಇಳಿಯಬೇಕು ಅಂತ ಅರ್ಥ. ಆ ಕೂಲದ ಒಳಗೆ ಇಳಿದು, ಸಮುದ್ರದ ಒಳಗೆ ಇಳಿದು ಅನುಭವ ಪಡೆದು ನೋಡ. ಜ್ಞಾನ ಸಾಗರದೊಳಗೆ ಶಾಂತಿ ಮುಕ್ತ ಫಲದ ಭಂಡಾರವಿದೆ, ಹೋಗು ಅದನ್ನು ಗಳಿಸು. ಜ್ಞಾನ ಸಾಗರ. ನಮ್ಮ ಹೊರಗಡೆ ನಾವೆಲ್ಲರೂ ಒಂದು ಬಗೆಯ ಜ್ಞಾನಿಗಳೇ. ಯಾರಾದರೂ ಹೇಳ್ಕೊಳ್ತಾರೇನು ನನಗೆ ಜ್ಞಾನ ಕಡಿಮೆ ಅಂತ? ಎಷ್ಟು ಗೊತ್ತು ನನಗೆ, ಗೊತ್ತೋ ನಿನಗೆ ಅಂತಲೇ ಎಲ್ಲರದ್ದು ಗೊತ್ತು. ಈ ಹೊರಗಡೆ ಇರತಕ್ಕಂತಹ ಜ್ಞಾನ ಇದೆಯಲ್ಲ, ಈ ಜ್ಞಾನದಿಂದ ಆ ಅದ್ಭುತ ರತ್ನವನ್ನು ಪಡೆಯೋದಕ್ಕಾಗುವುದಿಲ್ಲ. ಒಳಗಡೆ ಇರತಕ್ಕಂತಹ ಆಧ್ಯಾತ್ಮಿಕ ಜ್ಞಾನ ಏನಿದೆಯೋ ಆ ಜ್ಞಾನ ಸಾಗರದ ಒಳಗಡೆ ಶಾಂತಿ ಮುಕ್ತ ಫಲ ಇದೆ. ಮುಕ್ತ ಫಲ ಅಂತಂದ್ರೆ ಮುತ್ತು ಅಂತ ಅರ್ಥ. ಶಾಂತಿ ಅಂತನ್ನುವ ಮುತ್ತು ಅಲ್ಲಿದೆ. ಒಂದು ಮುತ್ತೆ, ಎರಡು ಮುತ್ತೆ, ಭಂಡಾರ, ಮುತ್ತಿನ ಭಂಡಾರವೇ ಅಲ್ಲಿದೆ. ಹೋಗು, ಅದನ್ನು ಗಳಿಸು, ಅದನ್ನು ಸಂಪಾದಿಸು. ಆಹಾರ ಲೋಭದಲ್ಲಿ ಅಲೆವ ಅರಿವರ್ಗಗಳ ವಿವೇಕ ಲೇಪನದಿ ದೂರಗೊಳಿಸು. ಯಾವಾಗ ಸಮುದ್ರದ ಆಳಕ್ಕೆ ಮುಳುಗ್ಬಿಡ್ತೇವೋ ಅಲ್ಲಿ ಮೀನು, ಮೊಸಳೆ, ತಿಮಿಂಗಿಲ ಎಲ್ಲವೂ ಇರುತ್ತವೆ. ಅವುಗಳಿಂದ ಪಾರಾಗಬೇಕಲ್ಲ ಮೊದಲು ಆಳಕ್ಕಿಳಿಬೇಕಾದ್ರೆ. ಅದಕ್ಕೋಸ್ಕರ ಏನು ಮಾಡಬೇಕು? ಅರಸಿನ ಹಚ್ಚಿಕೊಳ್ಬೇಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇಲ್ಲಿ ಈ ಹೃದಯ ಸಾಗರದಲ್ಲಿ ಮುಳುಗಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಯಾವ ಅರಸಿನ? ವಿವೇಕ ಲೇಪ ನದಿ ಆ ಮೀನು ಮೊಸಳೆ ತಿಮಿಂಗಿಲಗಳನ್ನ ದೂರಗೊಳಿಸು. ವಿವೇಕ ಭಗವನ್ ನಾಮ ಹಾಗೂ ವಿವೇಕ ವೈರಾಗ್ಯ ಇವುಗಳ ಲೇಪನ ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸಿಗೆ ಆ ಲೇಪನವನ್ನು ಮಾಡಬೇಕು. ಆಮೇಲೆ ಅವಳನ್ನು ದೂರಪಡಿಸಿಕೊಳ್ಬೇಕು. ರಾಮಪ್ರಸಾದನನ್ನು ಕೇಳು ಹೇಳುವ ನವನು ಅಂತರಂಗದೊಳಿರುವ ಅನಂತ ರತ್ನವನು ಮುಳುಗಿ ಮೇಲಕ್ಕೆ ತಂದು ನೀನು ಧರಿಸು. ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆದ ಮೇಲೆ ಆ ವ್ಯಕ್ತಿಯ ಶಿರದಲ್ಲಿ ಆ ಸಾಕ್ಷಾತ್ಕಾರದ ರತ್ನ ಪ್ರಕಾಶಮಾನವಾಗಿ ಎಲ್ಲರನ್ನೂ ಆಕರ್ಷಿಸುವಂತಹದ್ದನ್ನ ನಾವೇ ಕಾಣಬಹುದು. ಆ ಪ್ರಭೆಗೆ ಒಳಗಾಗಿ ಎಲ್ಲರೂ ಅಲ್ಲಿಗೆ ಬರ್ತಾ ಇರ್ತಾರೆ. ಇಂತಹ ಒಂದು ಅದ್ಭುತವಾದ ರತ್ನವನ್ನು ತಂದು ಧರಿಸು ಅಂತನ್ನುವ ಈ ಹಾಡನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ. ಎಲ್ಲರೂ ಕೂಡ ಅದೇ ಭಾವದಲ್ಲಿ ಮಗ್ನರಾಗುತ್ತಾರೆ. ಬಳಿಕ ನರೇಂದ್ರ ಮತ್ತು ಆತನ ಸ್ನೇಹಿತರು ತಮ್ಮ ತಮ್ಮ ಆಸನಗಳಿಂದ ಕೆಳಕ್ಕೆ ಇಳಿದು, ಅಂದ್ರೆ ಆ ಪಂಚವಟಿಯ ಯಾವುದೋ ದಿಣ್ಣೆಯ ಮೇಲೆ ಅವರು ಧ್ಯಾನ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ಅಲ್ಲಿಂದ ಕೆಳಕ್ಕೆ ಇಳಿದು ಬಂದು ಪರಮಹಂಸರ ಹತ್ತಿರ ನಿಂತ್ಕೊಂಡ್ರು. ಪರಮಹಂಸರು ಅವರೊಡನೆ ಮಾತುಕತೆ ಆಡ್ತಾ ತಮ್ಮ ಕೊಠಡಿಯ ಕಡೆಗೆ ನಡೆದು ಬರ್ತಾ ಇದ್ದಾರೆ. ಈಗ ಅವರು ಹೇಳ್ತಾ ಇದ್ದಾರೆ, ಮಾತನಾಡ್ತಾ ದಾರಿಯಲ್ಲಿ ಸಾಗರದಲ್ಲಿ ಮುಳುಗು ಹಾಕಿದರೆ ಮೊಸಳೆ ಹಿಡಿದುಕೊಂಡು ಬಿಡಬಹುದು, ಆದರೆ ಮೈಗೆ ಅರಸಿನ ಹಚ್ಚಿಕೊಂಡ್ರೆ ಅದು ಹತ್ತಿರವೇ ಬರುವುದಿಲ್ಲ. ನಿಜ, ಹೃದಯ ರತ್ನಾಕರದ ಅಂತರಾಳದಲ್ಲಿ ಕಾಮಾದಿ ಷಡ್ರಿಪುಗಳು ಇವೆ, ಆದರೆ ವಿವೇಕ ವೈರಾಗ್ಯ ಎಂಬ ಅರಸಿನವನ್ನು ಹಚ್ಚಿಕೊಂಡು ಬಿಟ್ಟದ್ದೇ ಆದರೆ ಅವು ಹತ್ತಿರಕ್ಕೇ ಸುಳಿಯವು. ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಪಾಂಡಿತ್ಯ ಗಳಿಸಿಕೊಂಡರೆ, ಉಪನ್ಯಾಸ ಕೊಟ್ಟರೆ ಏನು ಪ್ರಯೋಜನ? ಭಗವಂತನೊಬ್ಬನೇ ಸತ್ಯ, ಉಳಿದುದೆಲ್ಲ ಅನಿತ್ಯ. ಆತನೊಬ್ಬನೇ ವಸ್ತು, ಉಳಿದುದೆಲ್ಲ ಅವಸ್ತು. ಇದಕ್ಕೆ ವಿವೇಕ ಅಂತ ಹೆಸರು ಅಂತ ಶ್ರೀರಾಮಕೃಷ್ಣ ಸರಳವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಪಾಂಡಿತ್ಯ ಗಳಿಸಿಕೊಂಡ್ರೆ ಏನು ಪ್ರಯೋಜನ? ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಉಪನ್ಯಾಸ ಕೊಟ್ಟರೆ ಏನು ಪ್ರಯೋಜನ ಅಂತ ಅಲ್ಲಿ ಮಾಸ್ಟರ್ ಮಹಾಶಯ ಬರೆದಿದ್ದಾನೆ. ಶ್ರೀರಾಮಕೃಷ್ಣ ಹೇಳಿದ ಮಾತು ನಾನು ಸೇರಿಸ್ಕೊಂಡಿದ್ದಲ್ಲ. ಉಪನ್ಯಾಸ ಮಾಡಿದ್ರೆ ಏನು ಪ್ರಯೋಜನ ಅಂತನೋ ಮಾತನ್ನು ಕೂಡ ಸೇರಿಸಿಕೊಂಡು ಆಡಿದ ಮಾತಲ್ಲ ಅದು. ಅಥವಾ ಅಲ್ಲಿ ಬರೆದದ್ದನ್ನು ನಾನು ಉಪಾಯವಾಗಿ ಅದನ್ನು ಬಿಡ್ಲೂ ಇಲ್ಲ ಹೇಳೋದಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ನೋಡಿದ್ರು ವಿವೇಕ ವೈರಾಗ್ಯ ಇಲ್ಲದೆ ಉಪನ್ಯಾಸ ಮಾಡಿದ್ರೆ ಏನು ಪ್ರಯೋಜನ ಅಂತ ಕೇಳಿದ್ದಾರೆ ಅಂತ ನಮಗೆ ಇಟ್ಕೊಳ್ಬಹುದು ಯಾರಾದ್ರೂ. ಇನ್ನು ಹೊಸದಾಗಿ ನಾವು ವಿವೇಕ ವೈರಾಗ್ಯ ಸಂಪಾದನೆ ಮಾಡಿಕೊಂಡು ಬಂದು ಮತ್ತೆ ಉಪನ್ಯಾಸ ಮಾಡಬೇಕು. ನಿಜ. ಸನ್ಯಾಸಿಗಳಾದರೂ ಕೂಡ ವಿವೇಕ ವೈರಾಗ್ಯವನ್ನು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಬೆಳೆಸಿಕೊಳ್ಬೇಕು. ಅಂತರಂಗ ಶೋಧನೆಯ ಮೂಲಕ ಈ ಜಗತ್ತಿನ ಯಾವ ವೈಭವಕ್ಕೂ ಮನಸ್ಸು ಬಲಿಯಾಗದಿರುವಂತೆ, ಯಾವ ಪ್ರಲೋಭನೆಗೂ ಹೃದಯ ಚಂಚಲವಾಗದಂತೆ ಆ ಅದ್ಭುತವಾದ ವೈರಾಗ್ಯ ವಿವೇಕವನ್ನು ಎಂಥ ಸನ್ಯಾಸಿಗಳಾದರೂ ಕೂಡ ಮತ್ತೆ ಮತ್ತೆ ಅನುಷ್ಠಾನಕ್ಕೆ ತಂದು ಅಭ್ಯಸಿಸಿಕೊಂಡು ಅದನ್ನು ಧಗಧಗಿಸಿ ಉರಿಯುವಂತೆ ಮಾಡಿಕೊಳ್ಳಬೇಕು. ಆ ವೈರಾಗ್ಯದ ಅಗ್ನಿ ಎಷ್ಟು ಜಾಜ್ವಲ್ಯಮಾನವಾಗಿ ಉರಿಯಬೇಕು ಅಂದರೆ ಸುತ್ತಮುತ್ತಲಿರುವವರೆಲ್ಲರೂ ಕೂಡ ಆ ಒಂದು ಅಗ್ನಿಯ ಶಾಖದಿಂದ ತಮ್ಮ ಮೋಹಾದಿಗಳನ್ನು, ಆಸಕ್ತಿ ಮೊದಲಾದವುಗಳನ್ನು ಕಳೆದುಕೊಳ್ಳೋದಕ್ಕೆ ಸಮರ್ಥರಾಗಬೇಕು. ವೈರಾಗ್ಯ ಅಂತ ಹೇಳಿದರೆ ಇರುವಂತಹದ್ದನ್ನೆಲ್ಲ ಕಳೆದುಕೊಂಡು ಭಿಕಾರಿ ಆಗತಕ್ಕಂಥದ್ದು ಒಂದು ದೃಷ್ಟಿಯಿಂದ. ಆದರೆ ಎಷ್ಟೇ ನಾವು ನಮ್ಮ ಈ ಲೌಕಿಕ ಭೋಗವನ್ನು ಕಳೆದುಕೊಂಡರೂ ಕೂಡ ಮನಸ್ಸಿನ ಒಳಗಡೆ ಆ ಒಂದು ಮೋಹ, ಆ ಒಂದು ಆಸಕ್ತಿ ಇರಬಹುದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಸುಪ್ಪತ್ತಿಗೆಯ ಮೇಲೆ ಮಲಗಿಕೊಂಡು ಕೂಡ ಯೋಗಿಯಾಗಬಹುದು, ಮುರುಕುಲು ಗುಡಿಸಲಿನಲ್ಲಿ ಕುಳಿತುಕೊಂಡು ರಾಗಿ ಅಂಬಲಿಯನ್ನು ಕುಡಿದು ಕೂಡ ಅವನು ಭೋಗಿಯಾಗಿರಬಹುದು. ಸುಪ್ಪತ್ತಿಗೆ ಅಂತ ಹೇಳ್ತಕ್ಕಂಥದ್ದು ಇತ್ತು ಅಂದರೆ ಅವನು ಭೋಗಿ ಅಂತ ಹೇಳೋದಕ್ಕಾಗೋದಿಲ್ಲ. ಮನದಲ್ಲಿ ಅನಾಸಕ್ತಿ ಅಂತ ಹೇಳತಕ್ಕಂಥದ್ದು ಧಾರಾಳವಾಗಿರಬಹುದು. ಶ್ರೀಕೃಷ್ಣ ಜನಕ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾನೆ. ಜನಕ ಮಹಾರಾಜ ಅರಮನೆಯಲ್ಲಿದ್ದರೂ ಕೂಡ ಎಷ್ಟು ತ್ಯಾಗಿಯಾಗಿದ್ದ, ಎಷ್ಟು ವಿರಾಗಿಯಾಗಿದ್ದ. ಅವನ ಬಳಿಗೆ ಶುಕ ಮಹರ್ಷಿಗಳು, ವ್ಯಾಸ ಮಹರ್ಷಿಗಳ ಮಗನಾದ ಶುಕ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಬರ್ತಾನೆ. ರಾಜನ ಬಳಿಗೆ ಮಹರ್ಷಿಗಳ ಮಗ ಬ್ರಹ್ಮಜ್ಞಾನವನ್ನು ಕಲಿಯುವುದಕ್ಕೆ ಬರೋದಂದ್ರೆ ಏನರ್ಥ? ಭೋಗಿಗಳಿಂದ ಯೋಗಿಗಳು ಕಲಿಯುವಂತಹದ್ದೇನಿದೆ? ಆದರೆ ಜನಕ ಮಹರ್ಷಿ ಅವನು, ಅವನು ರಾಜರ್ಷಿ, ರಾಜನಾಗಿದ್ರೂ ಋಷಿಯಂತೆ ಇದ್ದಂಥವನು. ಒಂದಾನೊಂದು ಅರಮನೆಗೆ ಬೆಂಕಿ ಬಿದ್ದು ಅದು ಸುಡ್ತಾ ಇದ್ರೆ ವರ್ತಮಾನ ಬಂತು, ರಾಜ ಅರಮನೆಗೆ ಬೆಂಕಿ ಬಿದ್ದಿದೆ, ಬಹಳ ಸಂತೋಷ, ಉರಿಲಿ ಉರಿಲಿ, ನಂದೇನು ಹೋಗಲಿಲ್ಲ, ಅದರಿಂದ ನಾನೇನು ತಂದಿಲ್ಲ, ನಾನೇನು ಕೊಂಡೊಯ್ಯೋದಿಲ್ಲ, ನನ್ನದೇನು ಇಲ್ಲ ಅಂತ ಆ ಮನುಷ್ಯ ನಿಶ್ಚಿಂತನಾಗಿದ್ಬಿಟ್ಟ. ಈ ಬಗೆಯ ಅನಾಸಕ್ತಿ ಯಾರಿಗಿರೋದಕ್ಕೆ ಸಾಧ್ಯ? ಈ ಬಗೆಯ ಅನಾಸಕ್ತಿ ಇತ್ತು ಅಂತ ಹೇಳಿದ್ರೆ ಅವನು ಭೋಗದ ಮಧ್ಯದಲ್ಲಿ ಇದ್ದುಕೊಂಡು ಕೂಡ ಯೋಗಿಯೇ. ರಾಗಿ ಅಂಬಲಿಯನ್ನ ಕುಡಿಯುವಾಗಲೂ ಕೂಡ ಆಹಾ ಇನ್ನಷ್ಟು ಇದ್ದಿದ್ರೆ ಚಪ್ಪರಿಸಬಹುದಾಗಿತ್ತು ಅಂತ ಮತ್ತೆ ಮತ್ತೆ ಆ ತಟ್ಟೆಯನ್ನೇ ನೆಕ್ಕಿ, ಆ ಮುರುಕಲ ತಟ್ಟೆಯನ್ನೇ ನೆಕ್ಕಿ ನೆಕ್ಕಿ ಇನ್ನೇನು ಬೇರೆ ತೊಳೆಯುವ ಕೆಲಸವೇ ಇಲ್ಲ. ಯಾವಾಗ ನಾಲ್ಗೆಯಿಂದ ನೀರನ್ನು ಬಿಡ್ತಾ ಅದನ್ನು ನೆಕ್ತಾನೋ, ಇನ್ನಷ್ಟು ಬೇಕು ಚೆನ್ನಾಗಿದೆ ಅಂತ ಯಾವಾಗ ನೆಕ್ತಾನೋ ಅವನು ಅಂಬ್ಲಿ ಕುಡಿದ್ರೂ ಕೂಡ ಭೋಗಿಯೇ. ಆದ್ರಿಂದ ಈ ವಿವೇಕ ವೈರಾಗ್ಯದ ಬಗ್ಗೆ ನಾವು ಮೋಸ ಹೋಗಬಾರದು. ಮನಸ್ಸಿಗೆ ಕೊಡಬೇಕಾದ್ದು ವಿವೇಕ ವೈರಾಗ್ಯ, ಈ ಶರೀರಕ್ಕಲ್ಲ. ಈ ಶರೀರ ಒಂದು ಕಟ್ಟಿಗೆ ತುಂಡು, ಇದಕ್ಕೇನು ವೈರಾಗ್ಯ? ಶ್ರೀರಾಮಕೃಷ್ಣರು ಹೇಳ್ತಾರೆ, ಸಾಧುವಿನ ಕಮಂಡಲು ನಾಲ್ಕು ಧಾಮಗಳು ಪವಿತ್ರ ಧಾಮಗಳಿಗೂ ಹೋಗಿಬಿಟ್ಟು ಬರ್ತಾ ಇರ್ತದೆ, ಕೊನೆಗೂ ಅದು ಕಹಿಯಾಗಿಯೇ ಇರ್ತದೆ. ಕಮಂಡಲು, ಕಮಂಡಲು ಎಂದೂ ಪವಿತ್ರ ಆಗೋದಿಲ್ಲ, ಸಾಧು ಪವಿತ್ರ ಆಗ್ತಾನೆ. ಈ ಶರೀರ ಅಂತ ಹೇಳ್ತಕ್ಕಂಥದ್ದೇ ಒಂದು ಕಮಂಡಲು ಇದ್ದ ಹಾಗೆ. ನಮ್ಮ ಒಳಗಡೆಯ ವ್ಯಕ್ತಿತ್ವವೇ ಸಾಧು. ಈ ಶರೀರವನ್ನು ತೆಗೆದುಕೊಂಡು ಎಷ್ಟೇ ತೀರ್ಥಾಟನೆ ಮಾಡಿಕೊಂಡು ಬಂದರೂ ಕೂಡ ಈ ಶರೀರ ಒಬ್ಬ ಕತ್ತೆ ಕತ್ತೆಯಾಗಿಯೇ ಇರ್ತದೆ. ಈ ಶರೀರ ಎಂದಿಗೂ ಕೂಡ ಸಾಧು ಆಗೋದಿಲ್ಲ. ಸಾಧು ಆಗತಕ್ಕಂಥದ್ದು ಮನಸ್ಸು. ಮನಸ್ಸಿಗೆ ಪರಮಾತ್ಮನ ಅನುರಾಗ ಹೊತ್ತಿಕೊಂಡಾಗ ಅದು ನಿಜವಾದ ವಿರಾಗ. ರಾಗ, ರಾಗ ಅಂದ್ರೆ ಬಣ್ಣ ಅಂತ ಅರ್ಥ. ಸಂಧ್ಯಾ ರಾಗ, ಉದಯ ರಾಗ ಇತ್ಯಾದಿ ಬಣ್ಣ ಅಂತ ಅರ್ಥ. ಮನಸ್ಸಿಗೆ ಭಗವದ್ಭಾವ ಅಂತ ಹೇಳ್ತಕ್ಕಂತಹ ಬಣ್ಣ ಹತ್ತಬೇಕು. ಈ ಶರೀರದ ಮೇಲೆ ಈ ಬಣ್ಣದ ಕಾವ್ಯ ಬಣ್ಣ ಹಾಕ್ತಕ್ಕಂಥದ್ದು ಒಂದು ಸಂಕೇತ ಮಾತ್ರ. ಇವರು ತ್ಯಾಗ ಮಾಡಿದವರು, ಇವರಿಗೆ ಇನ್ನು ಮೋಹಾಭಿಲಾಷೆ ಇಲ್ಲ ಅಂತನ್ನೋದನ್ನು ಜನರು ತಿಳಿದುಕೊಳ್ಳಿ. ಆ ಸಾಧು ಕೂಡ ತಿಳಿದುಕೊಳ್ಬೇಕು, ಮೋಹಾಭಿಲಾಷೆಯನ್ನು ಹೋಗಲಾಡಿಸಿಕೊಂಡಾಗಿದೆ, ಇನ್ನು ಮೋಹದ ವ್ಯವಹಾರ ಇತ್ಯಾದಿ ಸಲ್ಲದು ಅಂತನ್ನುವ ಒಂದು ನೆನಪನ್ನು ಮತ್ತೆ ಮತ್ತೆ ಮಾಡಿಕೊಡೋದಕ್ಕೋಸ್ಕರ ಈ ಹೊರಗಡೆಯ ಲಾಂಛನ. ಕೇವಲ ಇಷ್ಟರಿಂದಲೇ ಏನೂ ಆಗುವುದಿಲ್ಲ. ಸನ್ಯಾಸದೊಳಗಿಲ್ಲ, ವೈರಾಗ್ಯದೊಳಗಿಲ್ಲ. ಅವನಿರುವುದು ಅಂತರಂಗದಲ್ಲಿರುವ ಶ್ರದ್ಧೆಯಲ್ಲಿ ಮಾತ್ರ. ಆದರೆ ಇದು ಕೂಡ ಬೇಕು, ಹೊರಗಡೆಯ ಲಾಂಛನವೂ ಬೇಕು. ಒಬ್ಬ ಸೈನಿಕ ಅಂತ ಆಗಬೇಕಾದ್ರೆ ಅವನಿಗೆ ಸರಿಯಾದಂತಹ ಸಮವಸ್ತ್ರ ಇರುತ್ತೆ. ಆ ಸಮವಸ್ತ್ರಧಾರಿಯಾಗಿಯೇ ಅವನು ಯುದ್ಧಕ್ಕೆ ಹೋಗಬೇಕು. ಕಚ್ಚೆ ಪಂಚೆ ಉಟ್ಕೊಂಡು ಒಂದು ಉತ್ತರಿಯ ಹೊದ್ಕೊಂಡು ಅವನು ಯುದ್ಧಕ್ಕೆ ಹೋದ್ರೆ ಅಲ್ಲಿ ಕಚ್ಚೆ ಪಂಚೆ ಕಟ್ಟಿಕೊಂಡು ಉತ್ತರಿಯ ಹೊದ್ಕೊಂಡು ಮಾಡತಕ್ಕಂಥ ಯುದ್ಧ ರಣಕ್ಷೇತ್ರದಲ್ಲ, ಎಲೆ ಮುಂದೆ. ಹಾಗೇನೇನೆ, ಸನ್ಯಾಸಿಯಾದವನು, ವೈರಾಗ್ಯಶಾಲಿಯಾದವನು, ಆತ್ಯಂತಿಕವಾದ ವೈರಾಗ್ಯಶಾಲಿಯಾದವನು ಈ ಒಂದು ಬಟ್ಟೆಯನ್ನು ಧರಿಸಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಗೃಹಸ್ಥರಾದವರೆಲ್ಲರಿಗೂ ಅಂತರಂಗದ ಸನ್ಯಾಸ, ಒಳಗಡೆ ಸನ್ಯಾಸ. ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದನ್ನು ತುಂಬಿಕೊಳ್ಬೇಕು. ಯಾಕೆ, ಅದು ಅಭಯಕಾರಿಯಾದದ್ದು. ಏನೇ ಹೋದರೂ ನಂದೇನೂ ಹೋಗಿಲ್ಲ ಅಂತ ಹೇಳ್ತಕ್ಕಂಥ ಮನೋಭಾವಕ್ಕೆ ಶ್ರೇಷ್ಠವಾದ ಮನೋಭಾವ ಇನ್ಯಾವುದಿದೆ? ನಮ್ಮ ನಮ್ಮ ಶರೀರವೇ ಹೋದರೂ ಕೂಡ ಏನೂ ಹೋಗಿಲ್ಲ ಅಂತ ಹೇಳ್ತಕ್ಕಂಥ ಧೀರ ಮನೋಭಾವವನ್ನು ಎಲ್ಲರೂ ಮೆಚ್ಚಲೇಬೇಕು. ಈ ಬಗೆಯ ಒಂದು ವಿವೇಕ, ಈ ಬಗೆಯ ಒಂದು ವೈರಾಗ್ಯವನ್ನು ನಾವು ಸಂಪಾದಿಸಿಕೊಂಡ ಮೇಲೆ ಪಾಂಡಿತ್ಯವನ್ನಾದರೂ ಬೆಳೆಸಿಕೊಳ್ಳಿ, ಉಪನ್ಯಾಸವನ್ನಾದರೂ ಮಾಡಿ, ಅದರಿಂದ ತೊಂದರೆ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಹೇಳಿದ್ದುಂಟು, ಏನು ಅಂತ ಹೇಳಿದ್ರೆ, ವಿವೇಕ ವೈರಾಗ್ಯವನ್ನು ಗಳಿಸಿಕೊಳ್ಳದೆ, ಭಗವಂತನ ಅನುಜ್ಞೆಯನ್ನು ಪಡೆಯದೆ ಒಬ್ಬ ಮನುಷ್ಯ ಉಪನ್ಯಾಸ ಮಾಡಿದರೆ ಮಾಡಬಹುದು, ತೊಂದರೆ ಏನಿಲ್ಲ. ಗಂಟಲು ಕಿತ್ತುಕೊಳ್ಳಿ, ಅದೇ ಶಬ್ದ ಉಪಯೋಗಿಸ್ತಾರೆ ಅವರು. ಗಟ್ಟಿಯಾಗಿ ಮಾತಾಡೋದಲ್ವೇ ಭಾಷಣ ಅಂತಂದ್ರೆ, ಎಲ್ಲರ ಮನಸ್ಸಿಗೆ ಒಪ್ಪುವಂತೆ ಅವರೆಲ್ಲ ಕೇಳಿ ಪ್ರಭಾವಿತರಾಗಿ ಮಾಡಿಕೊಳ್ಳಿ. ಜನ ಕೂಡ ಕೇಳ್ತಾರೆ, ಕೇಳಿಬಿಟ್ಟಂತೆ ಪರವಾಗಿಲ್ಲ, ಬಹಳ ಚೆನ್ನಾಗಿ ಮಾತನಾಡಿದ್ರು ಅಂತೆಲ್ಲ ಮರೆತುಬಿಟ್ಟು ಮನೆಗೆ ಹೋಗ್ತಾರಂತೆ. ಆದರೆ ಯಾವ ವ್ಯಕ್ತಿ ಪರಮಾತ್ಮನ ಅನುಜ್ಞೆಯನ್ನು ಪಡೆದು ವಿವೇಕ ವೈರಾಗ್ಯ ಸಂಪನ್ನನಾಗಿ ಭಾಷಣವನ್ನು ಮಾಡ್ತಾನೋ, ಉಪನ್ಯಾಸವನ್ನು ಕೊಡ್ತಾನೋ, ಅವನ ಮಾತುಗಳನ್ನು ಜನರು ಸ್ವೀಕಾರ ಮಾಡಿ ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಶ್ರೇಯಸ್ಸನ್ನು ಸಾಧಿಸುವಂತೆ ಆಗುತ್ತದೆ ಅಂತ ಹೇಳ್ತಾರೆ. ರಾಮಕೃಷ್ಣಾಶ್ರಮದ ಸನ್ಯಾಸಿಗಳ ಬಗ್ಗೆ ಶ್ರೀಮಾತೆ ಶಾರದಾದೇವಿಯವರು ಒಂದು ದೊಡ್ಡ ವರದಾನವನ್ನೇ ಮಾಡಿದ್ದುಂಟು. ಶ್ರೀರಾಮಕೃಷ್ಣರ ಹತ್ರ ಮಾತನಾಡ್ತಾರೆ, ಹೇಳ್ತಾರೆ, ಶ್ರೀರಾಮಕೃಷ್ಣರು ಶರೀರವನ್ನು ಬಿಟ್ಟು ಹೋದ ಮೇಲೆ ನರೇಂದ್ರಾದಿ ಸನ್ಯಾಸಿಗಳು, ವಿವೇಕಾನಂದಾದಿ ಸನ್ಯಾಸಿಗಳು ಇನ್ನೂ ಆಶ್ರಮವನ್ನು ಸ್ಥಾಪನೆ ಮಾಡದೆ ಅಲ್ಲಿ ಇಲ್ಲಿ ತಪಸ್ಸಿನ ಹೆಸರಿನಲ್ಲಿ ಅಲೆದಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅವರು ಮಠವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೇ ಪ್ರಭು, ಜಗತ್ತಿನ ಜನ ನೊಂದು ಬೆಂದು ನನ್ನ ಮಕ್ಕಳ ಬಳಿಗೆ ಬರ್ತಾರೆ, ಅವರು ಏನು ಹೇಳಿದ್ರು ಕೂಡ ಆ ಜನರಿಗೆ ಶಾಂತಿ ದೊರಕುವಂತೆ ಆಗಲಿ, ನನ್ನ ಮಕ್ಕಳು ಏನು ಹೇಳಿದ್ರು ಕೂಡ ಅದು ಶಾಂತಿ ದೊರೆಯುವಂತೆ ಮಾಡಲಿ ಆಗಲಿ. ಎಷ್ಟೋ ಜನ ಸನ್ಯಾಸಿಗಳು ತಮ್ಮ ಪಾಡಿಗೆ ತಾವು ಸಾಧನೆಯನ್ನು ಮಾಡ್ತಾ ಇರ್ತಾರೆಯೇ ವಿನಃ ಈ ಭಾಷಣ ಮಾಡೋದ್ರ ಕಡೆಗೆ ಹೆಚ್ಚು ಗಮನ ಕೊಡೋದಿಲ್ಲ. ನಾನಾದರೂ ಕೂಡ ಮಾಡತಕ್ಕಂತಹದ್ದು ಈ ಭಾಷಣಗೀಷಣ ಏನೂ ಅಲ್ಲ. ನಿಜವಾದ ಭಾಷಣದ ಸ್ವರೂಪವನ್ನು ನೀವೇನಾದರೂ ಕಂಡಿದ್ದ ಪಕ್ಷದಲ್ಲಿ ನಾನು ಮಾಡ್ತಕ್ಕಂತಹದ್ದು ಭಾಷಣ ಅಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಕೇವಲ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇನೆ. ಭಾಷಣದ ಕಲೆಯೇ ಬೇರೆ. ಸಾಮಾನ್ಯವಾದಂತಹ ಕೆಲವು ವಿಚಾರಗಳನ್ನು ಶ್ರೀರಾಮಕೃಷ್ಣ ಹೇಳಿದಂತಹ ಮಾತಿನೊಂದಿಗೆ ಕೆಲವು ವಿವರಗಳನ್ನು ಕೂಡಿದಂತಹ ಮಾತುಗಳನ್ನು ನಾನು ಆಡ್ತಾ ಇದ್ರೆ ಅದು ನಿಮಗೇನಾದರೂ ಸಮಾಧಾನ ಕೊಟ್ಟಿದ್ರೆ ಅದು ಶ್ರೀಮಾತೆ ಶಾರದಾದೇವಿಯವರ ಪ್ರಾರ್ಥನೆಯ ಪ್ರಭಾವ. ಪುರುಷೋತ್ತಮಾನಂದರ ಹೆಚ್ಚುಗಾರಿಕೆ ಏನೂ ಇಲ್ಲ ಅದರಲ್ಲಿ. ಎಲ್ಲ ಶ್ರೀರಾಮಕೃಷ್ಣರ ಶ್ರೀಮಾತೆ ಶಾರದಾದೇವಿಯವರ ಕೈವಾಡ. ಆ ಒಂದು ಶಕ್ತಿಯ ಹಿನ್ನೆಲೆಯಿಂದ ಈ ಕಾರ್ಯ ಅಂತ ಹೇಳ್ತಕ್ಕಂಥದ್ದು ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದು. ವಿವೇಕ ವೈರಾಗ್ಯಾದಿಗಳು ಸಿದ್ಧಿಸಿದ ಮೇಲೆ ಉಪನ್ಯಾಸವನ್ನಾದರೂ ಮಾಡಿಕೊಳ್ಳಿ, ಪಾಂಡಿತ್ಯವನ್ನಾದರೂ ಗಳಿಸಿಕೊಳ್ಳಿ ಅಂತ ಮುಂದೆ ಹೇಳ್ತಾರೆ. ಮೊದಲು ಹೃದಯ ಮಂದಿರದಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಬಳಿಕ ಇಚ್ಛೆಯಾದರೆ ಲೆಕ್ಚರ್ ಕೊಡಿ. ಶ್ರೀರಾಮಕೃಷ್ಣ ಆ ಶಬ್ದವನ್ನೇ ಉಪಯೋಗಿಸಿದ್ದಾರೆ, ಅದರಿಂದ ಮಾಸ್ಟರ್ ಮಹರ್ಷಿ ಹಾಗೆ ಬರೆದಿದ್ದಾನೆ. ಅವರಿಗೆ ಒಂದು ಡಜನ್ ಇಂಗ್ಲಿಷ್ ಶಬ್ದ ಬರ್ತಾ ಇತ್ತು. ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದಂತಹ ಯುವಕರೊಡನೆ ಮಾತನಾಡಿ ಮಾತನಾಡಿ ಮಾತನಾಡಿ ಒಂದೊಂದೇ ಶಬ್ದವನ್ನು ಕಲಿತ್ಕೊಂಡು ಒಂದು 12 ಶಬ್ದಗಳು ಅವರಿಗೆ ಬರ್ತಾ ಇತ್ತಂತೆ. ಅದರೊಳಗೆ ಲೆಕ್ಚರ್ ಅಂತ ಅನ್ನೋದು ಒಂದು. ಇಂಗ್ಲಿಷ್ ಮ್ಯಾನ್ ಅಂತಾರವರು. ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಕೇವಲ ಬ್ರಹ್ಮ ಬ್ರಹ್ಮ ಅಂತ ಹೇಳುತ್ತಿದ್ದರೆ ಏನು ದೊರೆತೀತು? ಅದು ಬರೀ ಶಂಖಧ್ವನಿ ಮಾತ್ರ. ಹೀಗೆ ಅಂತ ಹೇಳಿ ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣ. ಒಂದು ಹಳ್ಳಿಯಲ್ಲಿ ಪದ್ಮಲೋಚನ ಅಂತನು ಒಬ್ಬ ಹುಡುಗ ಇದ್ದ. ಜನರು ಆತನನ್ನ ಪೋದೋ ಪೋದೋ ಅನ್ನೋದಾಗಿ ಕರೀತಾ ಇದ್ರು. ಅದೇ ಹಳ್ಳಿಯಲ್ಲಿ ಒಂದು ಶಿಥಿಲವಾದ ದೇವಾಲಯ ಇತ್ತು. ಒಳಗೆ ವಿಗ್ರಹವೇ ಇರಲಿಲ್ಲ. ಅದರ ಗೋಡೆಗಳ ಮೇಲೆ ಅಶ್ವತ್ಥ ವೃಕ್ಷ ಮತ್ತು ಇನ್ನೂ ಏನೇನೋ ಗಿಡಮರಗಳು ಬೆಳೆದುಕೊಂಡಿದ್ದವು. ದೇವಾಲಯದ ಒಳಗೆ ಬಾವಲಿ ಹಕ್ಕಿ ವಾಸವಾಗಿದ್ದವು. ನೆಲ ಅವುಗಳ ಹಿಕ್ಕೆ ಮತ್ತು ಧೂಳಿನಿಂದ ತುಂಬಿತ್ತು. ಅಲ್ಲಿಗೆ ಯಾರೂ ಹೋಗುತ್ತಿರಲಿಲ್ಲ. ಒಂದು ದಿನ ಮುಸ್ಸಂಜೆಯಾದ ಮೇಲೆ ಆ ದೇವಾಲಯದ ಕಡೆಯಿಂದ ಶಂಖಧ್ವನಿ ಬರಲಾರಂಭಿಸಿತು. ಹಳ್ಳಿಯ ಜನರು ಭಾವಿಸಿದರು, ಬಹುಶಃ ದೇವಾಲಯದಲ್ಲಿ ಯಾರೋ ದೇವರನ್ನು ಪ್ರತಿಷ್ಠಾಪನೆ ಮಾಡಿರಬೇಕು, ಸಾಯಂ ಮಂಗಳಾರತಿ ನಡೀತಾ ಇದೆ ಅಂತ. ಮಕ್ಕಳು ಮರಿ ಗಂಡಸರು ಹೆಂಗಸರು ದೊಡ್ಡವರು ಚಿಕ್ಕವರು ಎಲ್ಲರೂ ದೇವಾಲಯದ ಕಡೆಗೆ ಓಡಿ ಬಂದರು. ಅವರಲ್ಲಿ ಒಬ್ಬ ಮೆತ್ತಿಗೆ ಬಾಗಿಲು ತಳ್ಳಿ ನೋಡ್ತಾನೆ, ಈ ಪದ್ಮಲೋಚನ ಒಂದು ಕಡೆ ನಿಂತ್ಕೊಂಡು ಭೋ ಭೋ ಅಂತ ಶಂಖ ಊದ್ತಾ ಇದ್ದಾನೆ. ದೇವರನ್ನ ಪ್ರತಿಷ್ಠೆ ಮಾಡಿಲ್ಲ, ನೆಲವನ್ನು ಗುಡಿಸಿಲ್ಲ, ಸಾರಿಸಿಲ್ಲ, ಹೇರಳವಾಗಿ ಬಾವಲಿ ಹಿಕ್ಕೆ ಬಿದ್ದಿದೆ. ಆಗ ಅವನು ನೋಡಿದವನು ಗಟ್ಟಿಯಾಗಿ ಕೂಗಿ ಪದ್ಮಲೋಚನೆಗೆ ಹೇಳಿದ, ಮೂರ್ತಿಯನ್ನು ನಿಲ್ಲಿಸಿಲ್ಲ ಗುಡಿಯ ಪೀಠದಲ್ಲಿ, ಆದರೂ ಶಂಖವನ್ನು ಊದುತ್ತಿರುವೆ. ಈ ಶಂಖನಾದಕ್ಕೆ ಹೆದರಿ ಬಾವಲಿ ಮಾತ್ರ ಹಗಲು ಇರುಳು ಸುತ್ತ ಹಾರಾಡಿವೆ. ಹೃದಯ ಮಂದಿರದಲ್ಲಿ ಭಗವಂತನನ್ನ ಪ್ರತಿಷ್ಠಾಪಿಸಬೇಕು ಅನ್ನೋದಾಗಿ ಇಚ್ಛೆ ಪಟ್ಟರೆ, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತನ್ನೋದಾಗಿ ಇಚ್ಛೆ ಪಟ್ಟರೆ, ಕೇವಲ ಭೋ ಭೋ ಅಂತ ಶಂಖ ಓದಿದರೆ ಏನಾಗ್ತದೆ? ಇದು ಶ್ರೀರಾಮಕೃಷ್ಣ ಹೇಳುವಂತ ಮಾತು. ಕೇವಲ ಭೋ ಭೋ ಅಂತ ಶಂಕ ಓದಿದ್ರೆ ಏನಾಗ್ತದೆ? ಮೊದಲು ಚಿತ್ತ ಶುದ್ಧಿ ಆಗಬೇಕು. ಮನಸ್ಸು ಶುದ್ಧವಾಯಿತು ಅಂದ್ರೆ ಭಗವಂತ ಆ ಪವಿತ್ರ ಆಸನದ ಮೇಲೆ ಬಂದು ಕುಳಿತುಕೊಳ್ತಾನೆ. ಬಾವಲಿಯ ಹಿಕ್ಕೆ ಸುಮ್ಮನೆ ಬಿದ್ದಿದ್ರೆ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಲಾಗುವುದಿಲ್ಲ. ಹನ್ನೊಂದು ಬಾವಲಿ ಎಂಬವು ನಮ್ಮ ಹನ್ನೊಂದು ಇಂದ್ರಿಯಗಳು. ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ ಮತ್ತು ಮನಸ್ಸು ಅಂತ ಇಷ್ಟು ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದು. ಬಾವಲಿಗಳು ಅಂದರೆ ಇಂದ್ರಿಯಗಳು ಮತ್ತು ಮನಸ್ಸು. ಇವುಗಳು ಸುಮ್ಮನೆ ಹಾರಾಡ್ತಾ ಇವೆ, ಗಲೀಜು ಮಾಡ್ತಾ ಇವೆ. ಈ ಇಂದ್ರಿಯಗಳಿಂದ ಆಗತಕ್ಕಂಥದ್ದೇನಪ್ಪ ಅಂದ್ರೆ ಗಲೀಜು. ಒಂದೊಂದು ಇಂದ್ರಿಯವನ್ನು ಉಪಯೋಗಿಸ್ಕೊಂಡ್ರು ಒಂದಷ್ಟು ಗಲೀಜನ್ನು ನಾವು ತುಂಬಿಕೊಳ್ತಾ ಇರ್ತೇವೆ ಅಂತನ್ನುವ ಅರ್ಥದಲ್ಲಿ ಮಾತನ್ನು ಹೇಳ್ತಾ ಇದ್ದಾರೆ. ಹೃದಯ ಪದ್ಮಾಸನದಲ್ಲಿ ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳದೆ ಹೋಯಿತು ಅಂತ ಹೇಳಿದ್ರೆ ಈ ಬಾವಲಿಗಳು ಓಡಾಡಕ್ಕೆ ಶುರುವಾಗಿಬಿಡುತ್ತವೆ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣರು, ಮೊದಲು ಭಗವಂತನ ಪ್ರತಿಷ್ಠಾಪನೆ, ಅನಂತರ ಇಚ್ಛೆ ಬಂದರೆ ಉಪನ್ಯಾಸ ಮುಂತಾದವು. ಮೊದಲು ಆಳಕ್ಕೆ ಮುಳುಗು, ಆಳಕ್ಕೆ ಮುಳುಗಿ ರತ್ನ ಆರಿಸಿಕೋ, ಅನಂತರ ಏನು ಬೇಕಾದರೂ ಮಾಡು. ಜನರಿಗೆ ಆಳಕ್ಕೆ ಮುಳುಗಲು ಇಚ್ಛೆ ಇಲ್ಲ. ಸಾಧನೆಯೇ, ಭಜನೆಯೇ, ವಿವೇಕ ವೈರಾಗ್ಯವೇ, ಯಾವುದನ್ನೂ ಕೇಳಲೇಬೇಡಿ. ಒಂದೆರಡು ಮಾತು ಕಲಿತುಕೊಂಡು ಲೆಕ್ಚರ್ ಹೊಡೆಯೋದು. ಲೋಕ ಶಿಕ್ಷಣ ಬಹಳ ಕಠಿಣವಾದ ಕಾರ್ಯ. ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಆತನಿಂದ ಆದೇಶ ಪಡೆದುಕೊಂಡದ್ದೇ ಆದರೆ ಆಗ ಲೋಕ ಶಿಕ್ಷಣ ಕಾರ್ಯ ಸಾಧ್ಯ. ಎಂಥ ಅದ್ಭುತವಾದ ಮಾತುಗಳನ್ನು ಇಲ್ಲಿ ಹೇಳಿದ್ದಾರೆ ನೋಡಿ. ಅಮೆರಿಕಕ್ಕೆ ನಮ್ಮ ಭಾರತದ ಒಬ್ಬ ಆಫೀಸರು ಹೋಗಿದ್ರು. ಹೋಗ್ಬಿಟ್ಟು ಬಂದವರು, ಅವರಿಗೂ ನನಗೂ ಸಮಾಗಮ ಆಯಿತು. ಆಗ ಅವರು ತಮ್ಮ ಕಥೆಯನ್ನು ಹೇಳಿದರು. ಸ್ವಾಮೀಜಿ, ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬರು ಪಾದ್ರಿಗಳು, ಅವರು ಪ್ರತಿ ಭಾನುವಾರ ಬೈಬಲ್ ಮೇಲೆ ಉಪನ್ಯಾಸ ಮಾಡ್ತಾ ಇದ್ರು. ಬೈಬಲ್ ಮೇಲೆ ಉಪನ್ಯಾಸ ಮಾಡುವಂತಹದ್ದೇ ಅವರ ಉದ್ಯೋಗವಾಗಿತ್ತು. ಆದರೆ ಅಲ್ಲಿಯ ಪಾದ್ರಿಗಳು ಈ ಶುದ್ಧವಾದ ಜೀವನದ ಕಡೆಗೆ ವಿಶೇಷ ಗಮನ ಕೊಡತಕ್ಕಂಥವರಲ್ಲ. ಬೈಬಲ್ ಎಲ್ಲ ಹೇಳಿ ಆದಮೇಲೆ, ಜನಗಳೆಲ್ಲ ಅದನ್ನು ಕೇಳಿ ಆದಮೇಲೆ, ಇವರು ಪಾಡಿ ಇವರು ಪ್ಯಾಂಟು ಕೋಟು ಹಾಕ್ಕೊಂಡು ಒಂದೆರಡು ಹುಡುಗಿಯರನ್ನ ಕರೆದುಕೊಂಡು ವಾಕಿಂಗ್ ಹೊರಡ್ತಕ್ಕಂಥದ್ದು ಅವರ ಪರಿಪಾಠ. ಎಲ್ಲ ಬಗೆಯ ಭೋಗ ಜೀವನ ಅವರಿಂದ ನಡೀತಾ ಇತ್ತು. ಆದರೆ ಯಥಾ ಪ್ರಕಾರ ಉಪನ್ಯಾಸವನ್ನು ಮಾತ್ರ ಚೊಕ್ಕಟವಾಗಿ ಮಾಡ್ತಾ ಇದ್ರು. ನನಗೂ ಅವರಿಗೂ ಪರಿಚಯ ಆಯಿತು. ನನ್ನ ಹತ್ರ ಇಂಗ್ಲಿಷಿನ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ, ಅಂದರೆ ರಾಮಕೃಷ್ಣ ವಚನ ವೇದದ ಇಂಗ್ಲಿಷ್ ಪ್ರತಿ, ಅದು ನನ್ನ ಹತ್ರ ಇತ್ತು. ನಾನು ಅದನ್ನು ಅವರಿಗೆ ಕೊಟ್ಟೆ, ಇದನ್ನು ಓದಿಕೊಡಿ ಅಂತ. ಸ್ವಾಮೀಜಿ, ಸತ್ಯ ಹೇಳ್ತೇನೆ, ಅವರ ಆ ಪುಸ್ತಕವನ್ನು ಓದಿದವರೇ ಉಪನ್ಯಾಸ ಕೊಡೋದು ಬಿಟ್ಟುಬಿಟ್ಟು ಎಂದಿನಂತೆ ಗೃಹಸ್ಥರಾಗ್ಬಿಟ್ರು. ಅವರು ನನಗೆ ಹೇಳಿದರು, ಸ್ವಾಮೀಜಿ ಏನು ಅಂತಂದ್ರೆ, ನೋಡ್ರಿ ಈ ಪುಸ್ತಕ ಓದಿದ ಮೇಲೆ ನನಗೆ ಗೊತ್ತಾಯ್ತು ನಾನು ಎಂತ ತಪ್ಪು ಮಾಡ್ತಾ ಇದ್ದೇನೆ ಅಂತ. ಸುಮ್ಮನೆ ಭಾಷಣ ಕೊಡ್ತಾ ಇದ್ದೆ, ನಾನು ಅದಕ್ಕೆ ಅರ್ಹ ಅಲ್ಲ, ಅದರಿಂದ ಬಿಟ್ಟು ಬಂದ್ಬಿಟ್ಟೆ ನಾನು. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಪ್ರಾಮಾಣಿಕವಾದಂತಹ ಲೌಕಿಕ ಜೀವನವೇ ಆಗಲಿ ಆಧ್ಯಾತ್ಮಿಕ ಜೀವನವಾಗಲಿ ಅದರ ಕಲ್ಪನೆಯನ್ನು ನಾವು ಕಾಣಬಹುದಾಗಿದೆ. ಆಧ್ಯಾತ್ಮಿಕ ಜೀವನದ ಹೆಸರಿನಲ್ಲಿ ಮೋಸ ಆಗುವಷ್ಟು ಯಾವ ವರ್ತಕನೂ ಅಷ್ಟು ಮೋಸ ಮಾಡೋದಿಲ್ಲ. ಇನ್ಯಾವ ಕ್ಷೇತ್ರದಲ್ಲೂ ಕೂಡ ಅಷ್ಟೊಂದು ಮೋಸ ಆಗೋದಿಲ್ಲ. ಇದು ಬಹಳ ಸೂಕ್ಷ್ಮ. ಬಹಳ ಬೇಗ ಜನ ಮೋಸ ಹೋಗ್ತಾರೆ, ಬಹಳ ಕಾಲ ಮೋಸ ಹೋಗ್ಕೊಂಡೇ ಇರ್ತಾರೆ. ಅಷ್ಟರ ಮಟ್ಟಿಗೆ ಮೋಸದಲ್ಲೇ ಇಟ್ಟಿರಬಹುದಾದಂತಹ ಸೂಕ್ಷ್ಮ ವ್ಯವಹಾರ ಈ ಆಧ್ಯಾತ್ಮಿಕ. ಅದಷ್ಟು ಸೂಕ್ಷ್ಮವಾದ್ರಿಂದಲೇನೆ ಜನ ಅದನ್ನು ಅರ್ಥಕೊಳ್ಳೋದಕ್ಕೆ ಬಹಳ ಕಾಲ ಹಿಡಿತದೆ. ಶ್ರೀರಾಮಕೃಷ್ಣರು ಏನು ಅದ್ಭುತವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಭಗವಂತನನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಬಹಳ ಕಾಲ ಸಾಧನೆ ಮಾಡಿದ ಮೇಲೆ ನೀವು ಏನು ಬೇಕಾದರೂ ಮಾಡಿ. ಆದರೆ ಜನರಿಗೆ ಆಳಕ್ಕೆ ಮುಳುಗಲು ಇಚ್ಛೆ ಇಲ್ಲ, ಅವರವರ ಹೃದಯದ ಆಳಕ್ಕೆ ಮುಳುಗಲು ಇಚ್ಛೆ ಇಲ್ಲ, ಮತ್ತೆ ಮತ್ತೆ ಹೊರಕ್ಕೆ ಬರ್ತಾ ಇರ್ತದೆ ಮನಸ್ಸು. ಶ್ರೀರಾಮಕೃಷ್ಣ ಒಂದು ಉದಾಹರಣೆಯನ್ನು ಕೊಟ್ಟು ಮುಂದೆ ಹೇಳುವವರಿದ್ದಾರೆ. ಉಡ ಉಡ ಅಂತ ಒಂದು ಬಗೆಯ ಪ್ರಾಣಿ ಇದೆ, ಅದು ಮಣ್ಣಿನ ಗೋಡೆಯ ಒಂದು ಪ್ರದೇಶದಲ್ಲಿ ಒಂದು ಗೂಡನ್ನು ಮಾಡಿಕೊಂಡು ಅದರೊಳಗೆ ವಾಸವಾಗಿರುತ್ತೆ. ಮಣ್ಣನ್ನು ಕೊರೆದು ಮತ್ತೆ ಮತ್ತೆ ಅದರೊಳಗಡೆ ಹೋಗಬೇಕು ಬರಬೇಕು, ಅದರ ವ್ಯವಸ್ಥೆ ಹಾಗೆ. ಕೆಲವು ಸಲ ಈ ಹಳ್ಳಿ ಹುಡುಗರು ಅದನ್ನು ಹಿಡಿದು ಬಿಟ್ಟು ಅದರ ಬಾಲಕ್ಕೆ ಒಂದು ಇಟ್ಟಿಗೆ ತೊಂಡನ್ನು ಕಟ್ಟಿ ಬಿಟ್ಬಿಡ್ತಾರೆ. ಅದು ಆ ಬಿಲದೊಳಗೆ ಹೋಗುತ್ತಂತೆ, ಮತ್ ಪುನಃ ಕೆಳಗೆ ಬೀಳುತ್ತೆ. ಬಿಲದೊಳಗೆ ಹೋಗುತ್ತೆ ಮತ್ ಕೆಳಗೆ ಬೀಳುತ್ತೆ. ಯಾತಕ್ಕೆ ಅಂದ್ರೆ ಈ ಇಟ್ಟಿಗೆ ಚೂರಿನ ಭಾರ. ಹಾಗೇನೇನೆ ಲೌಕಿಕ ಭೋಗದ ಭಾರ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿನ ಬಾಲಕ್ಕೆ ಕಟ್ಟಿಕೊಂಡಿದ್ರೆ ಅಂತರಂಗದ ಒಳಕ್ಕೆ ಹೃದಯ ಗೌಹರದ ಒಳಗೆ ಹೃದಯವೆಂಬ ಬಿಲದೊಳಗೆ ನಮ್ಮ ಮನಸ್ಸು ಪ್ರವೇಶ ಮಾಡೋದಕ್ಕೆ ಕಷ್ಟಪಡುತ್ತೆ. ಮತ್ತೆ ಮತ್ತೆ ಈ ಭೋಗದ ವಾಸನೆ ಅಂತ ಹೇಳ್ತಕ್ಕಂಥದ್ದು ಕೆಳಕ್ಕೆಳಕ್ಕೆ ಎಳಿತಾ ಇರುತ್ತೆ. ಅದಕ್ಕೋಸ್ಕರವೇ ವೇದಾಂತದ ಸಾಧನೆ ಮಾಡೋದಕ್ಕೆ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ತಕ್ಕ ಅಧಿಕಾರಿ ಯಾರಪ್ಪ ಅಂತಂದ್ರೆ ವಿವೇಕ ಸಂಪನ್ನನಾಗಿರ್ತಕ್ಕಂಥವನು ಮತ್ತು ಐಹಿಕ ಆಮುಷ್ಮಿಕ ಫಲ ಭೋಗ ವಿರಾಗ ಉಳ್ಳವನು ಅಂತನು ಒಂದು ಮಾತನ್ನು ಹಾಕಿದೆ. ಐಹಿಕ ಭೋಗ, ಈ ಲೋಕದ ಭೋಗ ಅಂತ ಹೇಳ್ತಕ್ಕಂತಹದ್ದೇನು ಕಡಿಮೆ ಅಲ್ಲ, ಎಂತೆಂಥವ್ರನ್ನೇ ಆಕರ್ಷಿಸಿ ಕೆಳಗಡೆ ಬೀಳಿಸಿಬಿಟ್ಟಿದೆ. ಇದಕ್ಕಿಂತಲೂ ಹೆಚ್ಚಿನ ಭೋಗದ ಕಲ್ಪನೆ ಹೊಂದಿದೆ ಸ್ವರ್ಗಲೋಕದಲ್ಲಿ. ಅದಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನ ಅಸತ್ಕರ್ಮ ಆದಿಗಳನ್ನ ಮಾಡಿಬಿಟ್ಟಿದೆ, ಸ್ವರ್ಗಲೋಕಕ್ಕೆ ಹೋಗಿ ಹೆಚ್ಚಿನ ಸುಖವನ್ನು ಪಡೀಬೇಕು ಅಂತ ಜನ ಸಂಕಲ್ಪಿಸುತ್ತಾರೆ. ಈ ಲೋಕದ ಸುಖವನ್ನಾದರೂ ಒಂದು ವೇಳೆ ಮನುಷ್ಯ ಬಿಟ್ಟಾನು ವೈರಾಗ್ಯದ ಹೆಸರಿನಲ್ಲಿ, ಆದರೆ ಸ್ವರ್ಗ ಅಲ್ಲಿ ಸಿಗುತ್ತದೆ, ಅಲ್ಲಿ ಇದಕ್ಕಿಂತ ಹೆಚ್ಚಿನ ಸುಖ ಸಿಗುತ್ತದೆ ಅಂತನ್ನುವ ಒಂದು ಕಲ್ಪನೆ ಅವನ ಮನಸ್ಸಿನಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಒಳಗಡೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಅಲ್ಲಿಯ ಸುಖವನ್ನು ಪಡೆಯುವಂತಹ ಆಸೆಯನ್ನು ಇವತ್ತೇ ಬಿಟ್ಬಿಟ್ಟೆ ಅಂತ ಮನಸ್ಸಿಗೆ ಹೇಳಬೇಕು. ನಾವೇನು ಮಾಡ್ತೀವಿ ಅಂತಂದ್ರೆ ಬಿಟ್ಟೆ ಕಣ್ರಿ, ಕಾಶಿಗೆ ಹೋಗಿ ಕೋಪ ಬಿಟ್ಟಾಗೆ ನಾವು ಬಿಡೋದು. ಏನ್ ಸ್ವಾಮಿ ನೀವೇನು ಬಿಟ್ಬಿಟ್ರಿ ಕಾಶಿಗೆ ಹೋಗಿ? ಹರಿಕಥೆ ದಾಸರು ಇನ್ನೂ ಸ್ವಾರಸ್ಯವಾಗಿ ಹೇಳ್ತಾರೆ ಅದನ್ನ. ಕೋಪ ಬಿಟ್ಟೆ ಕಣೋ? ಹೌದಾ? ಬಹಳ ಸಂತೋಷ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅವನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈತ ಮತ್ತೊಮ್ಮೆ ಬಂದು, ಏನ್ ಬಿಟ್ರಿ ಕೋಪ ಬಿಟ್ರ? ನಿಜವಾಗಿ ಬಿಟ್ರ? ಹೌದು ಬಿಟ್ಟೆ. ಆಮೇಲೆ ಇನ್ನೊಂದು ಮುಂದೆ ಮತ್ತು ಮುಂದಕ್ಕೆ ಹೋದ ಕೂಡಲೇ ಮತ್ತೆ ಅವನು ಕೇಳ್ತಾನೆ ಇನ್ನೊಂದ್ಸರ್ತಿ ಬಂದು, ನಿಜಕ್ಕೂ ನೀವು ಬಿಟ್ಟದ್ದು ಹೌದಾ? ಕೋಪ ಬಿಡೋದು ಬಹಳ ಕಷ್ಟ ಅಲ್ವಾ? ಜನ ಎಲ್ಲ ಬಹಳ ಒದ್ದಾಡ್ತಾ ಇದ್ರೆ ಕೋಪ ಬಿಡೋದು ಕಷ್ಟ ಅಂತ ನೀವು ಅಷ್ಟು ಬೇಗ ಹಾಕಿ ಬಿಡು. ಬಿಟ್ಟೆ ಕಣೋ? ಬಿಟ್ಟೆ ಸ್ವಲ್ಪ ಏರ್ತು ಹೇಳೋ ಕ್ರಮದಲ್ಲಿ. ಅಷ್ಟಕ್ಕೂ ಇವನು ಬಿಡ್ಲಿಲ್ಲ, ಮತ್ತೆ ಬಂದು ಹೋದ್ಮೇಲೆ ಪುನಃ ಕೇಳ್ತಾನೆ, ಸ್ವಾಮಿ ನೀವು ಕೋಪ ಬಿಟ್ಟದ್ದು ನಿಜವೇ? ಸರಿಯಾಗಿ ಹೇಳಿ ಮಗನೇ, ಬಿಟ್ಟೆ ಕಣೋ? ಸ್ವಾಮಿ ನೀವು ಬಿಟ್ಟದ್ದು ಹೌದು ಗೊತ್ತಾಯ್ತು. ಈಗ ಮೋಹವನ್ನು ಬಿಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಅದು ಮತ್ತೆ ಮತ್ತೆ ನಮ್ಮ ಮನಸ್ಸನ್ನು ಹೊಡೆದರೆ ಎಳಿತಾ ಇರುತ್ತೆ. ಆದ್ರಿಂದ ಅದನ್ನು ಹೇಗಾದರೂ ಮಾಡಿ ಬಾಲ ನನ್ನ ಬಾಲ ಅಂತನ್ನುವ ಆಸೆಯನ್ನು ಬಿಟ್ಟು ಆ ಬಾಲವನ್ನೇ ಕತ್ತರಿಸಿದ್ರೂ ಅಡ್ಡಿಯಿಲ್ಲ, ಆ ಮೋಹದ ಭಾರ ಅಲ್ಲಿ ಬಿದ್ದು ಹೋಗ್ಬಿಡ್ತದೆ, ಆಮೇಲೆ ನೀಟಾಗಿ ಒಳಗಡೆ ಹೋಗ್ಬಹುದು. ಬಳಿಕ ಒಂದು ಮಾತು ಹೇಳ್ತಾರೆ ಶ್ರೀರಾಮಕೃಷ್ಣರು, ಸಾಧನೆಯೇ ಭಜನೆಯೇ ವಿವೇಕ ವೈರಾಗ್ಯವೇ ಯಾವುದನ್ನು ಕೇಳಲೇಬೇಡಿ, ಒಂದೆರಡು ಮಾತು ಕಲಿತುಕೊಂಡು ಲೆಕ್ಚರ್ ಹೊಡೆಯೋದು. ಈ ವಾಕ್ಯವನ್ನ ಈ ರೀತಿಯಲ್ಲಿ ಓದಿಕೊಳ್ಳುವ ಕಡೆಗೆ ನಿಮ್ಮ ಗಮನವನ್ನು ನಾನು ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೇ ಚೆನ್ನಾಗಿ ಒಂದು ಪುಸ್ತಕವನ್ನು ಬರೆದರೂ ಕೂಡ ನಾವು ಆ ಧಾಟಿಯಲ್ಲಿ ಓದಿಕೊಳ್ಳದೆ ಹೋದರೆ ಅದರ ಸ್ವಾರಸ್ಯ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಇಲ್ಲಿ ಸಾಧನೆಯೇ, ಭಜನೆಯೇ, ವಿವೇಕ ವೈರಾಗ್ಯವೇ, ಯಾವುದನ್ನು ಕೇಳಲೇ ಬೇಡಿ, ಒಂದೆರಡು ಮಾತು ಕಲಿತುಕೊಂಡು ಲೆಕ್ಚರು ಹೊಡೆಯುವುದು ಅಂತ ಹೀಗೆ ಓದಿಕೊಂಡ್ರೆ ಏನು ಅನಿಸೋದೇ ಇಲ್ಲ. ಸಾಧನೆಯೇ, ಭಜನೆಯೇ, ವಿವೇಕ ವೈರಾಗ್ಯವೇ, ಯಾವುದನ್ನು ಕೇಳಲೇಬೇಡಿ, ಒಂದೆರಡು ಮಾತು ಕಲಿತುಕೊಂಡು ಲೆಕ್ಚರ್ ಹೊಡೆಯೋದು ಅಂತ ಹೇಳಿದ ತಕ್ಷಣ ಎಲ್ಲ ಅರ್ಥ ಆಗೋಯ್ತು. ಬಳಿಕ ಹೇಳ್ತಾರೆ, ಲೋಕ ಶಿಕ್ಷಣ ಬಹಳ ಕಠಿಣವಾದ ಕಾರ್ಯ, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಆತನಿಂದ ಆದೇಶ ಪಡೆದುಕೊಂಡದ್ದೇ ಆದರೆ ಆಗ ಲೋಕ ಶಿಕ್ಷಣ ಕಾರ್ಯ ಸಾಧ್ಯ. ಹಾಗೆಯೇ ಮಾತನಾಡ್ತಾ ಪರಮಹಂಸರು ಉತ್ತರ ವರಾಂಡದ ಪಶ್ಚಿಮ ಅಂಚಿನ ಹತ್ತಿರ ಬಂದು ನಿಂತಿದ್ದಾರೆ. ಮಾಸ್ಟರ್ರು ಕೂಡ ಅವರ ಹತ್ರ ನಿಂತಿದ್ದಾನೆ. ಪರಮಹಂಸರು ಪದೇ ಪದೇ ಹೇಳ್ತಾ ಇದ್ದಾರೆ, ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಭಗವಂತನನ್ನು ಪಡೆಯಲಾಗುವುದಿಲ್ಲ, ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ಪದೇ ಪದೇ ಬರೀತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಅದನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಯಾವುದು ಅತ್ಯಂತ ಪ್ರಾಮುಖ್ಯವಾದದ್ದು ಅದನ್ನ ಮನದಟ್ಟು ಮಾಡತಕ್ಕಂತಹದ್ದೇ ಸಮರ್ಥ ಗುರುವಿನ ಪ್ರಧಾನ ಲಕ್ಷಣ. ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಇದನ್ನು ನೀವು ಕಲ್ತ್ಕೊಳ್ಳೇಬೇಕು. ಅದನ್ನು ನೀವು ಕಲ್ತ್ಕೊಳ್ತೇನೆ ನಾನು ಬಿಡುವವನಲ್ಲ ಅಂತನ್ನುವ ಈ ಒಂದು ಧೋರಣೆಯಲ್ಲಿ ಅವರ ಉಪದೇಶ ನಡೀತಾ ಇರ್ತದೆ. ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಭಗವಂತನನ್ನು ಪಡೆಯಲಾಗುವುದಿಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಮಾಸ್ಟರ್ ಮಹಾಶಯ ಈ ಮಾತನ್ನು ಕೇಳ್ಕೊಂಡಿದ್ದಾನೆ. ಮತ್ತೆ ಬರಿತಾನವನೇ, ಮಾಸ್ಟರ್ ವಿವಾಹ ಮಾಡಿಕೊಂಡಿದ್ದಾನೆ, ಆದ್ದರಿಂದ ಆತ ವ್ಯಾಕುಲನಾಗಿ ತನಗೇನು ಗತಿ ಎಂಬುದಾಗಿ ಯೋಚಿಸುತ್ತಿದ್ದಾನೆ ಅಂತ ಮಾಸ್ಟರೇ ಬರ್ಕೊಳ್ತಾ ಇದ್ದಾನೆ. ಆತನಿಗೆ ವಯಸ್ಸು 28, ಕಾಲೇಜಿನಲ್ಲಿ ಆಂಗ್ಲ ವಿದ್ಯಾಭ್ಯಾಸ ಮಾಡಿದ್ದಾನೆ, ಯೋಚಿಸುತ್ತಿದ್ದಾನೆ. ವಿವೇಕ ವೈರಾಗ್ಯ ಗಳಿಸಿಕೊಳ್ಳುವುದು ಎಂದರೆ ಕಾಮಕಾಂಚನ ತ್ಯಾಗ ಮಾಡುವುದೇ? ಕಾಮಕಾಂಚನ ತ್ಯಾಗ ಮಾಡುವುದು ಅಂತಂದ್ರೆ ಹೆಂಡ್ರು ಮತ್ತು ಹಣವನ್ನು ಬಿಡ್ತಕ್ಕಂಥದ್ದು ಅಂತ ಅರ್ಥ ಆಯ್ತಲ್ಲ, ಏನ್ ಮಾಡೋದಪ್ಪ ನಾನು ಮದುವೆ ಮಾಡ್ಕೊಂಡಿದ್ದೀನಲ್ಲ ಅಂತನ್ನುವ ಈ ಒಂದು ಚಿಂತೆಯಲ್ಲಿ ಅವನು ಮಗ್ನನಾಗಿಬಿಟ್ಟಿದ್ದಾನೆ. ವಿವೇಕ ವೈರಾಗ್ಯದ ಮಾತನ್ನು ಗೃಹಸ್ಥರ ಮುಂದೆ ಬಹಳವಾಗಿ ಆಡಿಬಿಡ್ತು ಅಂತ ಹೇಳಿದ್ರೆ ಬಹಳ ಕಷ್ಟ ಅಲ್ವಾ? ಮಾಸ್ಟರ್ ಮಾಷನಿಗೂ ಅದೇ ರೀತಿಯಲ್ಲಿ ಕಷ್ಟ ಆಗಿತ್ತು. ಮುಂದೆ ಏನಾಯ್ತು ಅಂತ ಹೇಳ್ತಕ್ಕಂಥದ್ದಲ್ಲಿ ಇದೆ. ಆದ್ರಿಂದ ನೋಡೋಣ. ಮಾಸ್ಟರ್ ಶ್ರೀರಾಮಕೃಷ್ಣಿಗೆ ಹೇಳ್ತಾನೆ, ಒಂದು ವೇಳೆ ಹೆಂಡತಿ ಹೇಳಿದ್ರೆ ನೀನು ನನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ ಅಂತ, ಆಗೇನ್ ಮಾಡೋದು? ವೈರಾಗ್ಯ ವೈರಾಗ್ಯ ಅಂತ ಕುಳಿತುಕೊಂಡು ನನ್ನನ್ನು ಸರಿಯಾಗಿ ನೀನು ನೋಡ್ಕೊಳ್ಳದೇ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆಂಡತಿ ಏನಾದರೂ ಹೇಳಿದ್ರೆ ಆಗೇನ್ ಮಾಡೋದು? ನೀವೇನೋ ಹೇಳ್ಬಿಟ್ರಿ ವಿವೇಕ ವೈರಾಗ್ಯ ಸಂಪಾದನೆ ಮಾಡ್ಕೊಳ್ಬೇಕು, ಆಮೇಲೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ ಅಂತ ಏನೋ ನೀವೇನೋ ಹೇಳ್ಬಿಟ್ರಿ. ನಿಮ್ಮ ಮಾತು ಕಟ್ಕೊಂಡು ನಾನು ಮನೆಯಲ್ಲಿ ವೈರಾಗ್ಯಶೀಲನಾಗಿ ವರ್ತಿಸಿಬಿಟ್ರೆ ಹೆಂಡತಿ ಈ ತರ ಹೇಳ್ತಾರೆ, ಏನ್ ಮಾಡು? ಆಗ ಶ್ರೀರಾಮಕೃಷ್ಣರು ಗಂಭೀರ ಸ್ವರದಿಂದ ಆ ಮಾತನ್ನು ಬರೀತಾನ ಮಾಸ್ಟರ್ ಮಾಷಿಯ ಗಂಭೀರ ಸ್ವರದಿಂದ ಹೇಳ್ತಾನೆ. ಹೇಳ್ತಾರೆ ಶ್ರೀರಾಮಕೃಷ್ಣರು, ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವ ಹೆಂಡತಿಯನ್ನು ಬಿಟ್ಟು ಬಿಡಬೇಕು. ಅವಳು ಆತ್ಮಹತ್ಯೆಯನ್ನಾದರೂ ಮಾಡಿಕೊಳ್ಳಲಿ, ಏನನ್ನು ಬೇಕಾದರೂ ಮಾಡಿಕೊಳ್ಳಲಿ, ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡ ಬರುವ ಹೆಂಡತಿ ಅವಿದ್ಯಾ ಸ್ವರೂಪಿಣಿ ಹೆಂಗಸು, ದೊಡ್ಡ ಸಿಡಿಲು. ಈ ಮಾತನ್ನು ಕೇಳಿದಂತ ಆ ಮಾಸ್ಟರ್ ಮಹಾಶಯನ ಮನಸ್ಥಿತಿ ಹೇಗಿರ್ಬೇಡ. ಮಾಸ್ಟರ್ ಅತ್ಯಂತ ಚಿಂತೆಯಲ್ಲಿ ಮುಳುಗಿದವನಾಗಿ ಗೋಡೆಗೆ ಒರಗಿಕೊಂಡು ಒಂದು ಕಡೆ ನಿಂತಿದ್ದಾನೆ ಅಂತ ಬರ್ಕೊಳ್ತಾನೆ. ಸಿಡಿಲು ಎರಗಿದ್ರೆ ಇನ್ನೆಲ್ಲಿ ನೆತ್ತಿಗೆ ನಿಲ್ಲಕ್ಕಾಗತ್ತೆ, ಗೋಡೆ ಬೇಕಲ್ಲಿ ಹೊರಕೊಳ್ಳೋದಕ್ಕೆ. ನರೇಂದ್ರನೇ ಮೊದಲಾದಂತಹ ಭಕ್ತರು ಆಶ್ಚರ್ಯಚಕಿತರಾಗಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರು. ಪರಮಹಂಸರು ಅವರೊಡನೆ ಮತ್ತೆ ಮಾತನಾಡುತ್ತಿದ್ದವರು ಇದ್ದಕ್ಕಿದ್ದ ಹಾಗೆ ಮಾಸ್ಟರ್ ಹತ್ತಿರ ಬಂದು ಅವನ ಕಿವಿಗೆ ಹೇಳುತ್ತಿದ್ದಾರೆ, ಯಾರಿಗೆ ಭಗವಂತನಲ್ಲಿ ಹೃತ್ಪೂರ್ವಕವಾದ ಭಕ್ತಿ ಇದೆಯೋ ಆತನಿಗೆ ರಾಜ, ಹೆಂಡತಿ, ದುಷ್ಟರು ಎಲ್ಲರೂ ವಶರಾಗಿ ಬಿಡುತ್ತಾರೆ. ಪತಿಯಲ್ಲಿ ಹೃತ್ಪೂರ್ವಕ ಭಗವದ್ ಭಕ್ತಿ ಇತ್ತು ಎಂದರೆ ಹೆಂಡತಿಯೂ ಕ್ರಮೇಣ ಭಗವದ್ ಅಭಿಮುಖವಾಗಿ ಬಿಡುತ್ತಾಳೆ. ಪತಿ ಒಳ್ಳೆಯವನಾಗಿದ್ದರೆ ಭಗವಂತನ ಕೃಪೆಯಿಂದ ಸತಿಯು ಒಳ್ಳೆಯವಳಾಗಲು ಸಾಧ್ಯವಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣರು. ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ಳಿ ಬಿಡು ಅಂತ ಹೇಳಿದಂತಹ ಮಾತು ಒಂದು ವಿಚಾರವಾದರೆ, ನೀನು ಹೃತ್ಪೂರ್ವಕವಾದ ರೀತಿಯಲ್ಲಿ ಭಗವದ್ ಭಕ್ತನಾಗಿದ್ದ ಪಕ್ಷದಲ್ಲಿ ಆ ಹೆಂಡತಿ ನಿನ್ನ ದಾರಿಗೆ ಬರ್ತಾಳೆ ಅಂತನ್ನುವ ಇನ್ನೊಂದು ಮಾತು. ಇವೆರಡನ್ನು ನಾವು ಸ್ವಲ್ಪ ಆಲೋಚಿಸಿ ನೋಡಬೇಕು. ಪ್ರಾಮಾಣಿಕವಾದ ಭಕ್ತಿ, ತೋರಾಣಿಕೆಯ ಭಕ್ತಿ ಅಂತ ಎರಡು ಇದ್ದೇ ಇದೆ. ಯಾರು ಹೆಂಡತಿಯ ತಾಪತ್ರಯದಿಂದ, ಎಷ್ಟೋ ಜನರಿಗೆ ಹೆಂಡಂದ್ರು ಒಂದು ಬಗೆಯ ಪಿಡುಗಾಗಿರುತ್ತಾರೆ. ಎಷ್ಟೋ ಜನ ಹೆಂಡಂದರಿಗೆ ಹೇಳದ್ ಬೇಡ. ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂತಹ ಈ ಮಾತನ್ನ ಕೇಳಿಕೊಂಡು, ನೋಡು ನನಗೆ ವೈರಾಗ್ಯ ಬಂದಿದೆ, ನಾನಿನ ಮೇಲೆ ಭಗವದ್ಭಕ್ತ ಅಂತ ಘೋಷಿಸಿ ನೀನು ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ನನ್ನೇನು ಅಭ್ಯಂತರವಿಲ್ಲ, ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಈ ತರಹದ ದುರುಪಯೋಗಗಳೆಲ್ಲ ಆಗೋದಕ್ಕೆ ಸಾಧ್ಯ ಇದೆ. ಡೆವಿಲ್ ಕೋಟ್ಸ್ ದಿ ಸ್ಕ್ರಿಪ್ಚರ್. ದೆವ್ವ ಕೂಡ ಕೆಲವೊಮ್ಮೆ ವೇದದ ವಾಕ್ಯಗಳನ್ನು ಉದ್ಧರಿಸ್ತದಂತೆ ಅಂತನೋ ಒಂದು ಮಾತಿದೆ ಇಂಗ್ಲಿಷ್ನಲ್ಲಿ. ಅನುಕೂಲ ವೇದ ಅಂತ ತನಗೆ ಬೇಕಾದಂತೆ ಯಾರ್ಯಾರೋ ಮಾತುಗಳನ್ನ ಬಳಸ್ಕೊಳ್ಳೋದು. ಕೆಲಸತ್ತಿ ಹೀಗೆ ಮಾಡೋದು ಉಂಟು. ಪುರುಷೋತ್ತಮ ಅಂದ್ರೆ ಹೇಳಿದ್ದಾರೆ ಗೊತ್ತೋ ಅಂತ ಹೇಳಿ ತಮ್ಮ ಕೆಲಸ ಸಾಧಿಸ್ಕೊಳ್ಳುವವರು ಇರ್ತಾರೆ. ಯಾರೊಬ್ಬರ ಆಧಾರ ವಾಕ್ಯ ಬೇಕಾಗುತ್ತೆ. ಇಲ್ಲಿ ಈ ರೀತಿಯಲ್ಲಿ ಒಂದು ಮೋಸ ಹೋಗುವಂತಹ, ಮೋಸ ಮಾಡುವಂತಹ ಸಂದರ್ಭ ಇರ್ತದೆ. ಅದಕ್ಕೆ ಅವಕಾಶವಿಲ್ಲದಂತೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಯಾರಿಗೆ ಭಗವಂತನಲ್ಲಿ ಹೃತ್ಪೂರ್ವಕವಾದ ಭಕ್ತಿ ಇದೆಯೋ ಆತನಿಗೆ ರಾಜ, ಹೆಂಡತಿ, ದುಷ್ಟರು ಎಲ್ಲರೂ ವಶರಾಗಿ ಬಿಡುತ್ತಾರೆ. ಹೃತ್ಪೂರ್ವಕವಾದ ಭಗವದ್ ಭಕ್ತಿಯನ್ನು ಬೆಳೆಸಿಕೊಂಡಾಗ ನಮಗೆ ಸುತ್ತಮುತ್ತ ಎಲ್ಲ ವಾತಾವರಣವೂ ನಮಗೆ ಅನುಕೂಲಕರವಾಗ್ತದೆ ಅಂತನೋ ಮಾತನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಮಗೇನು ಕಷ್ಟ ಆಗುತ್ತೆ? ಸ್ವಾಮಿ ಬ್ರಹ್ಮಾನಂದನ್ನ ಒಬ್ರು ಕೇಳ್ತಾರೆ, ಸ್ವಾಮೀಜಿ ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿಲ್ಲ, ಏನ್ ಮಾಡೋದು, ಧ್ಯಾನ ಜಪ ಮಾಡೋಕೆ ಸಾಧ್ಯ ಆಗುದಿಲ್ಲ ಅಂತ. ಆಗ ಸ್ವಾಮಿ ಬ್ರಹ್ಮಾನಂದ ಹೇಳ್ತಾರೆ, ನೀನು ಪ್ರಾಮಾಣಿಕ ಭಾವದಿಂದ ಸಾಧನೆ ಮಾಡ್ತಾ ಮಾಡ್ತಾ ಮೊದಲು ಮೊದಲು ತೊಂದರೆ ಬಂದರೂ ಬರಬಹುದು ಸುತ್ತಮುತ್ತ ಜನರಿಂದ, ಆದ್ರೆ ಕ್ರಮೇಣ ಅವರೆಲ್ಲರೂ ಕೂಡ ನಿಮಗೆ ಅನುಕೂಲಕರರಾಗಿ ವರ್ತಿಸುತ್ತಾರೆ. ಈ ಪ್ರಾಮಾಣಿಕತೆ ಅಂತ ಹೇಳ್ತಕ್ಕಂಥ ಅದು ನಮ್ಮ ವ್ಯಕ್ತಿತ್ವದಲ್ಲಿ ಕಾಣ್ತು ಅಂತ ಹೇಳಿದ್ರೆ, ಸುತ್ತಮುತ್ತ ಇರ್ತಕ್ಕಂಥ ಜನ ಎಲ್ಲ ಸಹಕರಿಸ್ತಾರೆ, ಎಲ್ಲ ದುಷ್ಟರು ಕೂಡ. ಇಲ್ಲಿ ಶ್ರೀರಾಮಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ರಾಜ, ಹೆಂಡತಿ, ದುಷ್ಟರು. ರಾಜ ಅಂತಂದ್ರೆ ಅಧಿಕಾರ ಮದದಿಂದ ಉಬ್ಬಿರ್ತಕ್ಕಂಥವನು. ಹೆಂಡತಿ ಅಂತ ಹೇಳಿದ್ರೆ ತನ್ನ ಗೃಹವಾರ್ತೆಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಕ್ಕಂಥ ಮೋಹ ಇಟ್ಕೊಂಡವಳು. ದುಷ್ಟರು ಅಂದ್ರೆ ಯಾರು ಅಂತ ಕೇಳಲೇಬೇಕಾಗಿಲ್ಲ. ಇಂಥವರೆಲ್ಲರೂ ಕೂಡ ವಶರಾಗಿ ಬಿಡ್ತಾರೆ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಪ್ರಾಮಾಣಿಕ ಭಾವದಿಂದ ಭಗವದ್ ಭಕ್ತರಾಗಿದ್ದ ಪಕ್ಷದಲ್ಲಿ, ಆಧ್ಯಾತ್ಮಿಕ ಸಾಧನೆ ನಿರತರಾಗಿದ್ದ ಪಕ್ಷದಲ್ಲಿ, ನಮ್ಮ ಸುತ್ತಮುತ್ತಲ ಜನ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾರೆ ಅಂತನ್ನುವ ಒಂದು ಆಶ್ವಾಸನ ನಾವು ನೋಡ್ತಾ ಇದ್ದೇವೆ. ಮನೆ ಒಳಗಡೆ ಇರತಕ್ಕಂತಹ ಜನರೆಲ್ಲರೂ ನಮಗೆ ಅನುಕೂಲಕರರಾಗಿ ಬಿಡ್ತಾರೆ. ಆದ್ರಿಂದ ಇಡೀ ಮನೆಯೇ ಒಂದು ಆಶ್ರಮವೇ ಆಗಿಬಿಡುತ್ತದೆ. ಒಂದು ಕುಟುಂಬ ಅಂತ ಹೇಳ್ತಕ್ಕಂಥದ್ದು ಕೇವಲ ಪ್ರಾಪಂಚಿಕವಾದ ಸಂಸಾರವಾಗುವುದಿಲ್ಲ, ಬದಲಾಗಿ ಆಧ್ಯಾತ್ಮಿಕ ಆಶ್ರಮವೇ ಆಗಿಬಿಡುತ್ತದೆ ಅಂತನ್ನುವ ಒಂದು ಆಶ್ವಾಸನೆ ಸಿಗ್ತಾ ಇದೆ ನಮಗಿಲ್ಲಿ. ಆದ್ರಿಂದ ಪ್ರಾಮಾಣಿಕ ಭಾವದಿಂದ ನಾವು ಭಗವದ್ ಭಕ್ತರಾಗೋಣ ಅಂತ ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.